ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಅಪಸ್ಮಾರ ಕಾಯಿಲೆ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾ ಪವನ್ ರಾಜ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಪವನ್ ರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಕೇಳುಗರಲ್ಲಿ ಅವರು ಕೂಡ ಒಂದು ಕೇಳಿರುವಂತಹ ಒಂದು ಪ್ರಶ್ನೆ ಅಂತಂದ್ರೆ, ಈ ಫಿಟ್ಸ್ ಅಥವಾ ಅಪಸ್ಮಾರ ಕಾಯಿಲೆ ಯಾಕಾಗಿ ಬರ್ತದೆ, ಇದರ ಒಂದು ಲಕ್ಷಣಗಳು ಹಾಗೂ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸಬೇಕು, ಹಾಗೂ ಇಂತಹ ಒಂದು ಸಮಸ್ಯೆ ಇರುವವರು ಯಾವ ರೀತಿಯ ಒಂದು ಮುಂಜಾಗ್ರತೆಯ ಕ್ರಮವನ್ನು ಅನುಸರಿಸಬೇಕು ಎನ್ನುವಂತಹದ್ದು ಹೇಳಿ. ಈ ಅಪಸ್ಮಾರ ಅಥವಾ ಫಿಟ್ಸ್ ಅಂದ್ರೆ ಏನು ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ನೋಡಿ, ಅಪಸ್ಮಾರ ಅಂದರೆ ಮನುಷ್ಯನ ನರಮಂಡಲಕ್ಕೆ ಸಂಬಂಧಿಸಿದಂತಹ ಒಂದು ಕಾಯಿಲೆ. ಮನುಷ್ಯನ ಮಿದುಳು ಅಥವಾ ನರಮಂಡಲ ಒಂದು ಬಹಳ ಕ್ಲಿಷ್ಟಕರವಾದ ರಚನೆಯನ್ನು ಹೊಂದಿದೆ. ಇದರಲ್ಲಿ 100,000,000,000ಗಿಂತಲೂ ಜಾಸ್ತಿ ನರಕೋಶಗಳಿದ್ದಾವೆ. ಇವು ಒಂದಕ್ಕೊಂದು ಯಾವತ್ತು ಬೇರೆ ಬೇರೆ ರೀತಿಯ ರಾಸಾಯನಿಕಗಳು ಅಥವಾ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಅಥವಾ ಕೆಲವೊಮ್ಮೆ ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅವು ಸಂವಹನ ಮಾಡುತ್ತದೆ. ಸೊ ಯಾವತ್ತು ಈ ಅಪಸ್ಮಾರ ಕಾಯಿಲೆ ಇರೋರಲ್ಲಿ ಏನಾಗುತ್ತದೆ ಅಂದ್ರೆ, ಅದು ಈ ಸಂವಹನಕ್ಕೆ 10 ಕೋಟಿ ತಪ್ಪಿ ಹೋಗುತ್ತದೆ. ಸೊ ಅದು ಒಂದು ತರ ಮೆದುಳಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಂತೆ ಎಲ್ಲಾ ನರಗಳು ಒಂದೇ ಸಮಯದಲ್ಲಿ ಅವರಲ್ಲಿರುವ ರಾಸಾಯನಿಕವನ್ನು ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ಮನುಷ್ಯನಿಗೆ ಪ್ರಜ್ಞೆ ತಪ್ಪಿ ಬೀಳುವಂತಹ ಒಂದು ಪರಿಸ್ಥಿತಿ ಬರುತ್ತದೆ. ಸೊ ಈ ಅಪಸ್ಮಾರ ಎನ್ನುವಂತಹದ್ದು ಇಂತಹ ಒಂದು ಪರಿಸ್ಥಿತಿ ಮನುಷ್ಯನಿಗೆ ಹತೋಟಿ ಇಲ್ಲದ ನರಮಂಡಲಗಳ ಆಕ್ಟಿವಿಟಿಯಿಂದಾಗಿ ವಾಪಸ್ ಈ ತರ ಪ್ರಜ್ಞೆ ತಪ್ಪುವಂತಹ ಒಂದು ಸಂಗತಿ. ಅಂದ್ರೆ ಈಗ ಈ ಅಪಸ್ಮಾರ ಬರುವುದಕ್ಕೆ ಗಂಡಸರು ಹೆಂಗಸರು ಅಥವಾ ಮಕ್ಕಳು ವಯೋವೃದ್ಧರು ಹಾಗೇನಾದ್ರೂ ಒಂದು ಲಿಮಿಟ್ ಇದೆಯಾ? ನೋಡಿ, ಅಪಸ್ಮಾರ ಗರ್ಭದ ಒಳಗಿರುವ ಶಿಶುವಿನಿಂದ ಹುಡುದು ಸಾಯುವ ತನಕ ಯಾವ ದಿವಸ ಯಾವುದೇ ಮನುಷ್ಯನಿಗೆ ಬರಬಹುದು. ಅದು ಯಾಕೆಂದರೆ ಇದಕ್ಕೆ ಕಾರಣಗಳು ಬಹಳಷ್ಟಿವೆ, ಮುಂದೆ ನಾನು ಅದರ ಬಗ್ಗೆ ವಿವರಿಸ್ತೇನೆ. ಸೊ ಯಾವುದೇ ಒಂದು ವಯಸ್ಸಿನಲ್ಲಿ ಈ ಅಪಸ್ಮಾರ ಕಾಯಿಲೆಗೆ ತುತ್ತಾಗಬಹುದು. ಇದು ಒಂದು ಪರ್ಟಿಕ್ಯುಲರ್ ಒಂದು ವಯಸ್ಸಿನಲ್ಲಿ ಮಾತ್ರ ಬರುವಂತಹ ಕಾಯಿಲೆ ಅಲ್ಲ, ಯಾರಿಗೂ ಬೇಕಿದ್ರು ಬರಬಹುದು. ಯಾರಿಗೂ ಬರಬಹುದು. ಅಂದ್ರೆ ಈಗ ಈ ಅಪಸ್ಮಾರ ಕಾಯಿಲೆಯ ಲಕ್ಷಣಗಳು ಏನೇನು ಅಂತ ನೋಡಿ. ಅಪಸ್ಮಾರ ಕಾಯಿಲೆಯ ಲಕ್ಷಣಗಳು ಸಾಮಾನ್ಯವಾಗಿ ನಾವು ಎರಡು ರೀತಿಯಾಗಿ ನಾವು ವಿಂಗಡಿಸ್ತೇವೆ. ಒಂದು ಮೇಜರ್ ಫಿಟ್ಸ್ ಅನ್ನುವಂಥದ್ದು, ನಾವು ಈ ಚಲನಚಿತ್ರಗಳಲ್ಲಿ ಅಲ್ಲಿ ಇಲ್ಲಿ ನೋಡುವಂತಹದ್ದು, ಎಲ್ಲಿ ಒಬ್ಬ ವ್ಯಕ್ತಿಗೆ ಅಂತ ಮೇಜರ್ ಫಿಟ್ಸ್ ಬಂದಾಗ ಅವನು ಬಿದ್ದು ಬಿಟ್ಟು ಅವನ ಪ್ರಜ್ಞೆ ತಪ್ಪಿ ಕೈಕಾಲುಗಳನ್ನು ಅಲ್ಲಾಡಿಸಿಕೊಂಡು ಒಂದು ಸೆಳವಿನಂತಹ ಒಂದು ಲಕ್ಷಣಗಳನ್ನು ನಾವು ಕಾಣ್ತೇವೆ. ಇನ್ನೊಂದು ರೀತಿಯದ್ದು ಮೈನರ್ ಫಿಟ್ಸ್ ಅಂತ ಇರುತ್ತೆ. ಬಹಳ ಬಾರಿ ಇದನ್ನು ನಾವು ಅಪಸ್ಮಾರ ಅಂತ ಗುರುತು ಹಿಡಿಯೋದು ನಮಗೆ ಕಷ್ಟ ಆಗುತ್ತದೆ. ಈ ಮೈನರ್ ಫಿಟ್ಸ್ ಅನ್ನುವಂಥದ್ರಲ್ಲಿ ಕೆಲವೊಮ್ಮೆ ಮನುಷ್ಯನಿಗೆ ಜಸ್ಟ್ ಅವನಿಗೆ ಒಂದು ನೆನಪಿನ ಶಕ್ತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಬರುವುದು, ಅಥವಾ ಮುಖದಲ್ಲಿ ಸ್ವಲ್ಪ ವಿಕಾರ ಕಾಣಿಸುವಿಕೆ, ಅಥವಾ ಕೆಲವೊಮ್ಮೆ ಸುಮ್ಮನೆ ಬೊಬ್ಬೆ ಹೊಡೆಯುವಂತದ್ದು, ಅಥವಾ ಒಂದು ಕೈ ಒಂದು ಕಾಲು ಮಾತ್ರ ಸ್ವಲ್ಪ ಒಂದು ನಡುಕ ಬರುವಂತಾಗಿರುವುದು. ಸೊ ಹೀಗೆ ಬಹಳ ರೀತಿಯ ಲಕ್ಷಣಗಳನ್ನು ಕಾಣಬಹುದು. ಇದು ಎರಡು ನಾವು ಕಾಣುವಂತಹ ಮೇಜರ್ ಒಂದು ವಿಭಜನೆ ಇರ್ತದೆ ಈ ಅಪಸ್ಮಾರ ಅನ್ನುವಂತಹ ಕಾಯಿಲೆಯಲ್ಲಿ. ವ್ಯಕ್ತಿ ಎಚ್ಚರ ಇರುವಂತಹ ಸಂದರ್ಭದಲ್ಲಿ ಆಗಬೇಕು, ಅಥವಾ ನಿದ್ದೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೂ ಕೂಡ ಇಂತಹ ಒಂದು ಲಕ್ಷಣಗಳು ಕಾಣಬಹುದು ಬರುತ್ತೆ. ಇದು ಈ ಅಪಸ್ಮಾರ ಅನ್ನೋದು ನಿದ್ದೆಯಲ್ಲೂ ಬರುವಂತಹ ಒಂದು ರೀತಿಯ ಕಾಯಿಲೆ ಇದೆ. ಸೊ ಆ ಎಚ್ಚರ ಇರುವಾಗಲೂ ಬರುವಂತದ್ದು ಇದೆ. ಇದು ನೋಡಿ, ಮನುಷ್ಯನಿಗೆ ನಿದ್ದೆ ಇರುವಾಗ ಕೂಡ ಮಿದುಳು ಆಲ್ವೇಸ್ ಅದು ಯಾವಾಗಲೂ ಅದರ ಕೆಲಸ ಮಾಡ್ತಾನೆ ಇರುತ್ತದೆ. ಮೆದುಳು ಎಂದಿಗೂ ಅದರ ಕೆಲಸವನ್ನು ನಿಲ್ಲಿಸುವುದಿಲ್ಲ. ಆದ ಕಾರಣ ಬಹಳ ಬಾರಿ ರಾತ್ರಿ ನಿದ್ದೆಯಲ್ಲಿ ಕೂಡ ಈ ತರ ಅಪಸ್ಮಾರದ ಅಥವಾ ಫಿಟ್ಸ್ ಅಟ್ಯಾಕ್ ಬಂದಿರೋದನ್ನು ನಾವು ನೋಡಿದ್ದೇವೆ. ಈ ರೋಗ ಲಕ್ಷಣಗಳನ್ನ ಗುರುತಿಸುವುದಕ್ಕಿಂತ ಮೊದಲು, ಒಂದು ಅರ್ಧ ಗಂಟೆ ಮೊದಲು ಅಥವಾ ಒಂದು ಗಂಟೆಯ ಮೊದಲು ಇಂತಹ ಒಂದು ಲಕ್ಷಣಗಳನ್ನ ತೋರಿಸಬಹುದು, ಅಥವಾ ನಮಗೆ ಈ ಫಿಟ್ಸ್ ಬರಬಹುದು ಅನ್ನುವಂತಹ ಒಂದು ಮುನ್ಸೂಚನೆ ಏನಾದ್ರೂ ಸಿಗ್ತದೆ ಅಂತ ಆ ವ್ಯಕ್ತಿಗೆ? ಅದು ಈ ಅಪಸ್ಮಾರಕ್ಕೆ ಕಾರಣಗಳು ಬೇರೆ ಬೇರೆ ರೀತಿ ಇವೆ. ಅದನ್ನ ನಾವು ಈಗ ಯೋಚನೆ ಮಾಡಿದ್ರೆ, ಸಣ್ಣ ಮಕ್ಕಳಿಗೆ ಕೆಲವೊಮ್ಮೆ ತುಂಬಾ ಜಾಸ್ತಿ ಜ್ವರ ಬಂದ್ರೆ ಬರುವಂತಹದ್ದಿದೆ. ಮತ್ತೆ ಕೆಲವರಿಗೆ ಯಾವತ್ತಾರು ತಲೆಗೆ ಏಟು ಬಿದ್ದಿದ್ರೆ ಅದರಲ್ಲಿ ಏನಾದ್ರು ತಲೆಯಲ್ಲಿ ಗಾಯ ಉಳಿದುಕೊಂಡಿದ್ರೆ ಅದರಿಂದ ಬರುವಂತದ್ದಿದೆ. ಕೆಲವರಿಗೆ ವ್ಯಸನಗಳಿಂದ ಈ ಕುಡಿತದ ವ್ಯಸನ ಅಥವಾ ಬೇರೆ ಮಾದಕ ವಸ್ತುವಿನ ವ್ಯಸನ ಮಾಡಿದ್ರೆ ಅದರಿಂದ ಬರುವಂತ ಇದೆ. ಸೊ ಮತ್ತೆ ಕೆಲವರಿಗೆ ದೇಹದಲ್ಲಿ ಕೆಲವು ರೀತಿಯ ಲವಣಗಳಲ್ಲಿ ವ್ಯತ್ಯಾಸ ಬಂದ್ರೆ, ಸೋಡಿಯಂ ಕಮ್ಮಿ ಆದ್ರೆ, ಅಥವಾ ದೇಹದಲ್ಲಿ ಇರುವ ಸಕ್ಕರೆ ಅಂಶ ಹೆಚ್ಚು ಕಮ್ಮಿ ಆದ್ರೆ, ತುಂಬಾ ಕಮ್ಮಿ ಆದ್ರೆ ಅಥವಾ ತುಂಬಾ ಜಾಸ್ತಿ ಆದ್ರೆ, ಈ ಎಲ್ಲ ಕಾರಣಗಳಿಂದಲೂ ಈ ಅಪಸ್ಮಾರದ ಅಟ್ಯಾಕ್ ಬರಬಹುದು. ಯಾವತ್ತು ಈ ತಲೆಯ ತೊಂದರೆ ಅಂದ್ರೆ ತಲೆಗೆ ಏಟು ಬಿದ್ದು ಅಥವಾ ತಲೆಯಲ್ಲಿ ಹಿಂದೆ ಯಾವುದೇ ಕಾರಣದಿಂದ ಡ್ಯಾಮೇಜ್ ಆಗಿ ಇದ್ದು ಆ ಕಾರಣದಿಂದ ಅಪಸ್ಮರ ಬರೆದಿದ್ದರೆ ಕೆಲವರಿಗೆ ಇದರ ಬಗ್ಗೆ ತಿಳಿಯುತ್ತದೆ. ಸೊ ಅದು ಎಲ್ಲರಿಗೂ ತಿಳಿಯುವಂತದಲ್ಲ, ಹೆಚ್ಚಿನ ಜನರಿಗೆ ಇದು ಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಕೆಲವರಿಗೆ ಗೊತ್ತಾಗ್ತದೆ, ಅಂದ್ರೆ ಅದೇನೋ ಒಂದು ಅವನ ಸಾಮಾನ್ಯ ದಿನಚರಿಯಿಂದ ಒಂದು ಸ್ವಲ್ಪ ಅವನಿಗೆ ಏನೋ ವ್ಯತ್ಯಾಸ ಅನಿಸುತ್ತದೆ. ಕೆಲವೊಮ್ಮೆ ಸುಸ್ತು ಅನಿಸುವಂತದ್ದು, ತಲೆ ಸುತ್ತು ಅನಿಸುವಂತದ್ದು, ಹೊಟ್ಟೆ ತೊಳಸು ಅನಿಸುವಂತದ್ದು, ಅಂತಹ ಕೆಲವು ರೀತಿಯ ಲಕ್ಷಣಗಳು ಕಾಣಬಹುದು. ಅದು ಮಾತ್ರ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಇರ್ತದೆ, ಎಲ್ಲರಿಗೂ ಒಂದು ರೀತಿ ಇರುವುದಿಲ್ಲ. ಎಷ್ಟೋ ಸರ್ತಿ ಈಗ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಬಿಡುವಂತಹ ಒಂದು ಸಂದರ್ಭ ಇರ್ತದೆ, ಜೊತೆಗೆ ಜೊಲ್ಲು ಸುರಿಸುವಂತಹದ್ದು, ತಲೆ ಓರೆ ಮಾಡುವಂತಹದ್ದು, ಇಂತಹ ಲಕ್ಷಣಗಳೆಲ್ಲ ಅಂತಿಮ ಹಂತದಲ್ಲಿ ಬರುವಂತಹದ್ದು ಹೇಗೆ? ಇದು ಕೂಡ ಹಾಗೆ, ಅಂದ್ರೆ ಹೆಚ್ಚಾಗಿ ಅಪಸ್ಮರದ ಈ ಫಿಟ್ಸ್ ಅಟ್ಯಾಕ್ ಅಂತೀವಲ್ಲ, ಅದು ಒಂದು ವ್ಯಕ್ತಿಗೆ ಯಾವಾಗಲೂ ಒಂದೇ ತರದ್ದು ಸಾಮಾನ್ಯವಾಗಿ ಜಾಸ್ತಿ ಬರ್ತದೆ. ಸೊ ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತೆ ಅದರಲ್ಲಿ ಪುನಃ ವ್ಯತ್ಯಾಸ ಬರಬಹುದು. ಸಾಮಾನ್ಯವಾಗಿ ಆ ಮೇಜರ್ ಫಿಟ್ಸ್ ಅಟ್ಯಾಕ್ ಬಂದಾಗ ಈ ಬಾಯಲ್ಲಿ ನೊರೆ ಬರುವಂತಹದ್ದು ಮತ್ತೆ ಮುಖ ಓರೆ ಆಗುವಂತಹದ್ದು ಜಾಸ್ತಿ ಕಾಣುತ್ತದೆ. ಮೈನರ್ ಫಿಟ್ಸ್ ಅಟ್ಯಾಕ್ ಅಲ್ಲಿ ಬಹಳ ಬಾರಿ ಬಾಕಿ ವ್ಯಕ್ತಿಗಳಿಗೆ ಇದು ಗೊತ್ತೇ ಆಗದೇ ಇರಬಹುದು, ಈ ತರ ಇವನಿಗೆ ಫಿಟ್ಸ್ ಅಟ್ಯಾಕ್ ಬರ್ತಾ ಇದೆ ಅಂತ. ಆದ್ರೆ ಅದರಲ್ಲಿ ನಾವು ಹೇಗೆ ತಿಳ್ಕೊಳ್ಬೇಕು ಅಂದ್ರೆ, ಅವನ ದೈನಂದಿನ ಕೆಲಸದಲ್ಲಿ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗದೇ ಇರಬಹುದು. ಸಾಮಾನ್ಯವಾಗಿ ಮಕ್ಕಳಲ್ಲಿ ಏನಾಗ್ತದೆ ಅಂದ್ರೆ, ಕೆಲವೊಮ್ಮೆ ಅವರಿಗೆ ಈ ತರ ಮೈನರ್ ಫಿಟ್ಸ್ ಬಹಳ ಬಾರಿ ಬಂದಾಗ ಅವರಿಗೆ ಅವರ ಪಾಠ ಕಲೀಲಿಕ್ಕಾಗಲ್ಲ. ಸೊ ಚೆನ್ನಾಗಿ ಓದುತ್ತಿದ್ದವರು ಸಡನ್ಲಿ ಅವರ ಶಾಲಾ ಪರ್ಫಾರ್ಮೆನ್ಸ್ ಸ್ವಲ್ಪ ನಿಧಾನ ಆಗ್ತಾ ಬರಬಹುದು. ಸೊ ಇಂತಹ ಕಂಡೀಷನ್ ಅಲ್ಲಿ ಕೂಡ ಅಪಸ್ಮಾರದಿಂದ ಆಗಿರೋದಂತದ್ದನ್ನು ನಾವು ನೋಡಿದ್ದೇವೆ. ಸೊ ಅದು ತುಂಬಾ ಮೈನರ್ ಆಗಿ ಬಂದು ಹೋಗುವಂತದ್ದು, ಒಂದು ಕ್ಷಣ ಕಣ್ಣು ಮಿಟಕಿಸಿ ಹೋಗುವಲ್ಲಿ ಈ ತರ ಅಟ್ಯಾಕ್ ಬಂದು ಹೋಗುವಂತದ್ದು ಇರ್ತದೆ. ಸೊ ಅದಕ್ಕೆ ಈ ತರ ಪ್ರಾಬ್ಲಮ್ ಇದೆಯಾ ಇಲ್ವಾ ಅನ್ನೋದು ನೋಡೋದಕ್ಕೆ ಮುಂದಿನ ಪರೀಕ್ಷೆಗಳನ್ನು ಮಾಡಿ ನಾವು ಹೇಳಬೇಕಾಗ್ತದೆ ತೊಂದರೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ. ಆ ಪರೀಕ್ಷೆಯ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಯಾವ ರೀತಿ ಇದನ್ನು ಗುರುತಿಸುವಂತಹದ್ದು, ಇಂತಹ ಒಂದು ಅಪಸ್ಮಾರ ಕಾಯಿಲೆ ಬರ್ತದೆ ಇದೆ ಅಥವಾ ಒಂದು ವ್ಯಕ್ತಿಯಲ್ಲಿ ಇದೆ ಅಂತ ಹೇಗೆ ಗುರುತಿಸಿ ಹಿಡಿಯುವಂತಹದ್ದು? ಯಾವತ್ತು ಯಾರಿಗಾದ್ರೂ ಈ ಅಪಸ್ಮರ ಕಾಯಿಲೆ ಇದೆ ಅಂತ ಒಂದು ಏನಾದ್ರು ಡೌಟ್ ಇದ್ರೆ ಹೆಚ್ಚಾಗಿ ಅದು ನರರೋಗ ತಜ್ಞರಲ್ಲಿ ಕನ್ಸಲ್ಟೇಷನ್ ಮಾಡಬೇಕಾಗ್ತದೆ. ಸೊ ಯಾವತ್ತು ಅವರು ನಮ್ಮ ಹತ್ರ ಬಂದಾಗ ಎಲ್ಲದಕ್ಕಿಂತ ಮೊದಲು ನಾವು ಕೇಳ್ತೇವೆ ಅವರಿಗೆ ಯಾವ ರೀತಿ ತೊಂದರೆ ಬಂತು. ಹೆಚ್ಚಾಗಿ ಅವರಿಗೆ ಒಂದು ವೇಳೆ ಜ್ಞಾಪಕ ಇರುವುದಿಲ್ಲ, ಮೇಜರ್ ಫಿಟ್ಸ್ ಬಂದಾಗ ಅವರಿಗೆ ಏನಾಗುತ್ತೆ ಗೊತ್ತಾಗಲ್ಲ. ಅವರ ಸುತ್ತಲೂ ಯಾರಿದ್ರು, ಅವರ ಬದಿಯಲ್ಲಿ ಯಾರಿದ್ರು, ಅವರಲ್ಲಿ ಮೊದಲು ಕೇಳ್ತೇವೆ ಇದು ಏನು ಜಸ್ಟ್ ಒಂದು ಸಿಂಕೋಪತ ಫೇಂಟಿಂಗ್ ತರ ಇದು ಬಂತ ಅಲ್ಲ, ನಿಜವಾಗಿ ಇವರಿಗೆ ಅಪಸ್ಮಾರದ ಫಿಟ್ಸ್ ಅಟ್ಯಾಕ್ ಬಂತ ಅನ್ನೋದ್ರ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ ನಾವು ಅದನ್ನು ಫಸ್ಟ್ ಗೆ ಕನ್ಫರ್ಮ್ ಮಾಡ್ತೀವಿ ಯಾವ ತರ ತೊಂದರೆ ಬಂದಿದ್ದು ಅಂತ. ಒಂದು ವೇಳೆ ಅವರು ಹೇಳಿದ ರೋಗ ಲಕ್ಷಣಗಳು ಈ ಅಪಸ್ಮಾರ ತರವೇ ಕಾಣ್ತಾ ಇದ್ರೆ ಕನ್ಫರ್ಮ್ ಮಾಡೋದಕ್ಕೆ ಮುಂದಿನ ಪರೀಕ್ಷೆಗಳನ್ನು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಒಂದು ತಲೆ MRI ಸ್ಕ್ಯಾನಿಂಗ್ ಮಾಡಿ ನೋಡಬೇಕಾಗ್ತದೆ ತಲೆಯಲ್ಲಿ ಏನಾದ್ರು ಹಿಂದಿನ ಏನಾದ್ರು ತೊಂದರೆಯಿಂದಾಗಿ ಈ ತರ ಈ ಅಪಸ್ಮಾರದ ಅಟ್ಯಾಕ್ ಬರ್ತಾ ಇದೆ ಅಂತ ನೋಡೋದಕ್ಕೆ. ಇನ್ನೊಂದು ಟೆಸ್ಟ್ ಸಾಮಾನ್ಯವಾಗಿ ಮಾಡುವಂತದ್ದು ಅಂದ್ರೆ EEG ಅಥವಾ ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ. ಇದು ಮೆದುಳಿನ ವಿದ್ಯುತ್ಕಾಂತೀಯ ಚಟುವಟಿಕೆ ಯಾವ ತರ ಆಗ್ತಾ ಇದೆ, ಅದು ಮೆದುಳಿನಲ್ಲಿ ನರಕೋಶಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದನ್ನು ಕಂಡುಹಿಡಿದಕ್ಕೆ ನಮಗೆ ಸಹಾಯ ಮಾಡ್ತದೆ. ಸೊ ಈ ಎರಡು ಪರೀಕ್ಷೆಗಳನ್ನು ನಾವು ಎಲ್ಲರಿಗೂ ಮಾಡಿಸ್ತೇವೆ. ಮತ್ತೆ ಅವರಿಗೆ ಕಾಯಿಲೆ ಬಂದ ಒಂದು ಪರಿಸ್ಥಿತಿಯನ್ನು ನೋಡಿ ಮುಂದಿನ ರಕ್ತ ಪರೀಕ್ಷೆ ಅಥವಾ ಬೇರೆ ರೀತಿಯ ಪರೀಕ್ಷೆಗಳನ್ನು ಮಾಡಿಸಬೇಕಾಗಬಹುದು. ಹೆಚ್ಚಿನವರಿಗೆ ಇಷ್ಟು ಪರೀಕ್ಷೆ ಮಾಡಿ ಅದರಲ್ಲಿ ಚಿಕಿತ್ಸೆಯನ್ನು ಶುರು ಮಾಡಬಹುದು. ಚಿಕಿತ್ಸೆಗೆ ಸ್ಪಂದನೆ ಇದೆ, ಇದೇ ಪರೀಕ್ಷೆಯ ಮೂಲಕ ನಾವು ಈ ಕಾಯಿಲೆಯನ್ನು ಕೂಡ ಹತೋಟಿಗೆ ತರಬಹುದು. ಒಂದು ವೇಳೆ ಕಾಯಿಲೆ ಹತೋಟಿಗೆ ಬರದಿದ್ದರೆ ಮತ್ತೆ ಅದರಲ್ಲಿ ಮುಂದಿನ ಹಂತದ ಪರೀಕ್ಷೆಗಳನ್ನು ಮಾಡುತ್ತೇವೆ. ಈಗ ಒಂದು ಸಾರಿ ಇಂತಹ ಒಂದು ಫಿಟ್ಸ್ ಕಾಯಿಲೆ ಬಂದ ಸಂದರ್ಭದಲ್ಲಿ ನಂತರ ಒಂದು ವಾರದಲ್ಲಿ ಬರಬಹುದು, ಒಂದು ತಿಂಗಳಲ್ಲಿ ಬರಬಹುದು ಅಥವಾ ಒಂದು ವರ್ಷ ಬಿಟ್ಟು ಕೂಡ ಬರುವ ಸಾಧ್ಯತೆ ಇದೆಯಾ ಹೇಗೆ ಅಂತ? ಹೌದು, ಮತ್ತು ಅದೇ ವಿಷಯ ನಾವು ಹೇಳಬೇಕಾಗ್ತದೆ ಯಾವ ಪರಿಸ್ಥಿತಿಯಲ್ಲಿ ಇವನಿಗೆ ಈ ತರ ಅಪಸ್ಮಾರದ ಒಂದು ಯಾವ ಕಂಡುಕೊಂಡಿತ್ತು. ಒಂದು ವೇಳೆ ಇದು ಅವನ ರಕ್ತದಲ್ಲಿ ಒಂದು ಸಕ್ಕರೆ ಅಂಶ ಕಮ್ಮಿಯಾಗಿ ಆಯಿತು ಅಂತ ಇದ್ರೆ ಅದು ಕಮ್ಮಿ ಆಗದಾಗೆ ನೋಡಿಕೊಂಡ್ರೆ ವಾಪಸ್ ಆ ತರ ಅಪಸ್ಮಾರ ಬರುವ ಚಾನ್ಸ್ ಕಮ್ಮಿ. ಒಂದು ವೇಳೆ ಕುಡಿತದ ಚಟದಿಂದಾಗಿ ಬಂತು ಅಂತ ಇದ್ರೆ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ತೆಗೆದುಕೊಂಡು ಕುಡಿತ ಬಿಟ್ಬಿಟ್ರೆ ಬರುವಂತಹ ಚಾನ್ಸ್ ಕಮ್ಮಿ. ಆದರೆ ಯಾರಿಗೆ ತಲೆಯಲ್ಲಿ ಮುಂಚಿನ ಗಾಯ ಇದೆ ಅಥವಾ ಏನಾದರೂ ನರಗಳ ಬೆಳವಣಿಗೆಯಲ್ಲಿ ಏನಾದ್ರು ವ್ಯತ್ಯಾಸ ಬಂದಿದೆ ಅಥವಾ ಯಾರಿಗೆ ಮಾತ್ರೆ ತೆಗೊಳ್ಳುವ ಸಮಯದಲ್ಲಿ ಕೂಡ ಈ ತರ ಮತ್ತು ಇಪ್ಲೆಪ್ಸ್ ಅಟ್ಯಾಕ್ ಕಾಣ್ತಾ ಇದೆ ಅಂತವರಿಗೆ ಸ್ವಲ್ಪ ಈ ತರ ವಾಪಸ್ ಬರುವ ಚಾನ್ಸ್ ಜಾಸ್ತಿ ಇರ್ತದೆ. ಚಿಕಿತ್ಸೆಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಇದಕ್ಕೆ ಚಿಕಿತ್ಸೆಯನ್ನು ಕೊಡಿಸುವಂತಹದ್ದು? ಹೆಚ್ಚಾಗಿ ಯಾವತ್ತು ಒಂದು ಸಲ ಮಾತ್ರ ಈ ತರ ಅಪಸ್ಮಾರದ ಸೆಳೆತ ಬಂದರೆ ಕೆಲವೊಮ್ಮೆ ಯಾವ ಪರಿಸ್ಥಿತಿಯಲ್ಲಿ ಬಂತು ಅಂತ ನಾವು ನೋಡಿಕೊಂಡು ಆ ಪರಿಸ್ಥಿತಿಯನ್ನು ಸರಿ ಮಾಡೋದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಟ್ಟು ನೋಡಬಹುದು. ಅಂದ್ರೆ ಈಗ ವಾಪಸ್ ಹೇಳಿದಾಗ ಅಂದ್ರೆ ಶುಗರ್ ಕಮ್ಮಿ ಇದ್ರೆ ಈಗ ಸಕ್ಕರೆಯನ್ನು ಸರಿ ಮಾಡುವಂತದ್ದು, ಲವಣದಂಶ ಕಮ್ಮಿ ಇದ್ರೆ ಅದನ್ನು ಸರಿ ಮಾಡುವಂತದ್ದು. ಸೊ ಈ ತರ ಚಿಕಿತ್ಸೆ ಕೊಟ್ಟು ಮುಂದೆ ಬರದಂತೆ ತಡೆಗಟ್ಟಬಹುದು. ಆದ್ರೆ ಯಾರಿಗೆ ಎರಡು ಅಥವಾ ಎರಡು ಸಲಕ್ಕಿಂತ ಜಾಸ್ತಿ ಈ ತರ ಅಪಸ್ಮಾರದ ಸೆಳವು ಬಂತು ಅಥವಾ ಯಾರಿಗೆ ಒಂದು ಸಲ ಸೆಳವು ಬಂದಾಗ ಮಾಡಿದ ಪರೀಕ್ಷೆಗಳಲ್ಲಿ ಇವರ ತಲೆಯಲ್ಲಿ ತೊಂದರೆ ಇದೆ ಅಂತ ಕಂಡು ಬಂದಿದೆ ಅಂತಹವರಿಗೆ ಔಷಧ ಕೊಡಬೇಕು. ಆಂಟಿ ಎಪಿಲೆಪ್ಟಿಕ್ ಮೆಡಿಸಿನ್ಸ್ ಅಂತ ಇದೆ, ಇದು 10-12 ವಿಧವಾದ ಮಾತ್ರೆಗಳಿದಾವೆ. ಸೊ ಇದು ಕೂಡ ವ್ಯಕ್ತಿಯ ವಯಸ್ಸು ಎಷ್ಟು, ಗಂಡು ಹೆಣ್ಣು, ಯಾವ ಪ್ರಾಯದಲ್ಲಿ ಈ ಕಾಯಿಲೆ ಶುರುವಾಗಿದೆ ಮತ್ತು ಕಾಯಿಲೆ ಯಾವ ಕಾರಣದಿಂದ ಬಂದಿದೆ, ಈ ಎಲ್ಲ ವಿಷಯಗಳನ್ನು ಯೋಚನೆ ಮಾಡಿ ಮತ್ತೆ ಇವರಿಗೆ ಸರಿಯಾದ ರೀತಿಯ ಒಂದು ಚಿಕಿತ್ಸೆ ಶುರು ಮಾಡಬೇಕಾಗ್ತದೆ. ಸೊ ಬಹಳ ಜನರಿಗೆ ಆಲ್ಮೋಸ್ಟ್ 70-75% ಜನರಿಗೆ ಒಂದೇ ಔಷಧಿಯಲ್ಲಿ ಈ ಕಾಯಿಲೆಯನ್ನು ಸಂಪೂರ್ಣ ಹತೋಟಿಗೆ ತರಲಾಗುತ್ತದೆ. ಮತ್ತು ಎಷ್ಟು ಸಮಯ ತಗೊಳ್ಬೇಕು ಅದು ಕೂಡ ಒಂದು ಪ್ರಶ್ನೆ ಬರ್ತದೆ. ಇದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಬರ್ತದೆ. ಸೊ ಕೆಲವು ವ್ಯಕ್ತಿಗಳಿಗೆ 2-3 ವರ್ಷಗಳ ತನಕ ತಗೊಳ್ಳಿಕ್ಕೆ ಹೇಳ್ತೇವೆ, ಇನ್ನು ಕೆಲವರಿಗೆ 6 ತಿಂಗಳ ತನಕ ತಗೊಳ್ಳಿಕ್ಕೆ ಹೇಳ್ತೇವೆ. ಸೊ ಇದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ವೈದ್ಯರು ಅವರ ಎಲ್ಲ ರೋಗ ಪರೀಕ್ಷೆಯನ್ನು ಮಾಡಿ ಏನು ಕಾರಣ ಅಂತ ಕಂಡುಹಿಡಿದ ಮೇಲೆ ಈ ಮಾತ್ರೆ ಎಷ್ಟು ಸಮಯ, ಈ ಔಷಧ ಎಷ್ಟು ಸಮಯ ಬೇಕಾಗಬಹುದು ಅನ್ನೋದ್ರ ಬಗ್ಗೆ ವಿವರ ಹೇಳ್ತಾರೆ. ಆ ರೀತಿಯಾಗಿ ಮಾತ್ರೆಗಳನ್ನು ಅಥವಾ ಔಷಧವನ್ನು ತೆಗೆದುಕೊಳ್ಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಮಾತ್ರೆ ನಿರಂತರವಾಗಿ ತೆಗೆದುಕೊಳ್ಬೇಕು ಅಂತ ಹೇಳ್ತೀವಿ, 3 ವರ್ಷ ತೆಗೆದುಕೊಳ್ಬೇಕು. ಯಾವುದೋ ಒಂದು ಕಾರಣಕ್ಕಾಗಿ ಒಂದು ಸಂದರ್ಭದಲ್ಲಿ ಬೇರೆ ಜ್ವರ ಬಂತು ಅಥವಾ ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಮಾತ್ರೆ ತಗೊಳ್ಳೋದಕ್ಕೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಅಂತಹ ಸಂದರ್ಭದಲ್ಲಿ ಏನಾದರೂ ಏರುಪೇರು ಆಗ್ತದ? ಹೌದು, ಈ ಮಾತ್ರೆಗಳ ವಿಶೇಷತೆ ಏನಂದ್ರೆ ಇದು ನಾವು ಯಾವುದೇ ಒಂದು ಔಷಧ ತಗೊಂಡ್ರೆ ಅದು ಹೊಟ್ಟೆಯಿಂದ ಮತ್ತೆ ಜೀರ್ಣವಾಗಿ ಅದು ರಕ್ತದಲ್ಲಿ ಸಂಚಲನ ಆಗ್ತದೆ. ಮದ್ದಿನಲ್ಲಿ ಇರುವಂತಹ ಔಷಧ ಗುಣ ಅದು ಯಾವತ್ತು ರಕ್ತದಲ್ಲಿ ಒಂದು ಕಾನ್ಸಂಟ್ರೇಷನ್ ಬೇಕು, ಒಂದು ಪ್ರಮಾಣದಲ್ಲಿ ಬೇಕದು. ಅದು ಹೆಚ್ಚು ಕಮ್ಮಿ ಆದರೆ ವಾಪಸ್ ಈ ತರ ಅಪಸ್ಮಾರ ಬರುವಂತಹ ಒಂದು ಚಾನ್ಸ್ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಎಲ್ರಿಗೂ ಈ ಮದ್ದು ಶುರು ಮಾಡೋಕೆ ಏನ್ ಹೇಳ್ತೇವೆ ಅಂದ್ರೆ ಯಾವತ್ತು ಈ ಮಾತ್ರೆಗಳನ್ನು ತಪ್ಪಿಸಬಾರದು. ಒಮ್ಮೆ ಶುರು ಮಾಡಿದ್ರೆ ಮತ್ತೆ ಅದನ್ನು ವೈದ್ಯರು ಹೇಳೋ ತನಕ ಸರಿಯಾಗಿ ತೆಗೆದುಕೊಳ್ಬೇಕು. ಹಾಗೆ ತೆಗೆದುಕೊಳ್ಳೋದ್ರಿಂದ ವ್ಯಕ್ತಿಗೆ ಲಾಭವಿದೆ ಹೊರತು ಯಾವುದೇ ರೀತಿಯ ಹಾನಿ ಇಲ್ಲ. ಯಾಕೆ ಅಂದ್ರೆ ಒಮ್ಮೆ ಈ ಅಪಸ್ಮಾರ ಜಾಸ್ತಿ ಬಂದಷ್ಟು ಅದರ ತೀವ್ರತೆಯನ್ನು ಜಾಸ್ತಿ ಆಗ್ತದೆ ಮತ್ತೆ ಮದ್ದಿಗೆ ಅದರ ರೆಸ್ಪಾನ್ಸ್ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಅದು ಆದಷ್ಟು ಈ ಕಾಯಿಲೆ ಶುರುವಾದ ತಕ್ಷಣ ತೋರಿಸುವುದು ಒಳ್ಳೇದು. ಬೇಗ ಇದಕ್ಕೆ ಔಷಧ ಶುರು ಮಾಡಿದ್ರೆ ಬೇಗ ಇದನ್ನು ಹತೋಟಿಗೆ ತಂದು ಬೇಗ ಕಾಯಿಲೆಯಿಂದ ಗುಣಮುಖರಾಗಲು ಸಾಧ್ಯವಾಗುತ್ತದೆ. ಸೊ ಆದ ಕಾರಣದಿಂದ ಹೇಳಿದ ಸಮಯದಲ್ಲಿ ಅದನ್ನು ಸರಿಯಾದ ರೀತಿಯ ಔಷಧವನ್ನು ತೆಗೆದುಕೊಂಡ್ರೆ ಮುಂದೆ ಯಾವುದೇ ತೊಂದರೆಗಳನ್ನು ಬರದಂತೆ ಮಾಡ್ಲಿಕ್ಕೆ ಆಗ್ತದೆ. ಆದರೆ ಹೌದು, ಮಧ್ಯದಲ್ಲಿ ಈ ಮಾತ್ರೆಗಳನ್ನು ತಪ್ಪಿಸಿದ್ರೆ ಒಂದು ತೊಂದರೆ ಆಗೋದೇನು ಅಂದ್ರೆ ಈ ವಾಪಸ್ ಈ ತರ 2ನೇ ಅಥವಾ 3ನೇ ಫಿಟ್ ಸೆಟ್ ಆಗಿ ಬರಬಹುದು. ಅದು ಅಲ್ಲದೆ ನೆಕ್ಸ್ಟ್ ಫಿಟ್ ಸೆಟ್ ಆಗಿ ಬಂದಾಗ ಈ ಮಾತ್ರೆಗಳ ಕೆಲಸ ಮುಂಚೆ ಅಷ್ಟು ಅದು ಮಾಡದೇ ಇರಬಹುದು. ಆದ ಕಾರಣದಿಂದ ಯಾವುದೇ ಕಾರಣಕ್ಕೆ ಒಮ್ಮೆ ಶುರು ಮಾಡಿದ ಅಂತಹ ಔಷಧವನ್ನು ವೈದ್ಯರನ್ನು ಭೇಟಿಯಾಗದೆ ನಿಲ್ಲಿಸುವುದು ಸರಿಯಲ್ಲ. ಈ ತರ 10-12 ರೀತಿಯ ಔಷಧಗಳು ಇರುವ ಕಾರಣ ಒಂದು ವೇಳೆ ಒಂದು ಮಾತ್ರೆಯಲ್ಲಿ ಅಥವಾ ಒಂದು ಔಷಧ ನಿಮಗೆ ಅದು ಸರಿ ಹೊಂದುತ್ತಿಲ್ಲ ಅಂದ್ರೆ ನೀವು ಯಾವತ್ತು ವಾಪಸ್ ಹೋಗಿ ನಿಮ್ಮ ವೈದ್ಯರ ಹತ್ರ ಮಾತಾಡಿ. ಯಾಕೆಂದ್ರೆ ಒಂದು ಮಾತ್ರೆ ಅದು ಕೆಲಸ ಮಾಡ್ತಿಲ್ಲ ಅಥವಾ ನಿಮಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಬೇರೆ ಮಾತ್ರೆಗಳನ್ನು ಕೊಡಬಹುದು. ಅದು 2-3 ರೀತಿಯ ಒಳ್ಳೆ ರೀತಿಯ ಈಗ ಔಷಧಗಳು ಬಂದಿರುವ ಕಾರಣ ಒಂದಲ್ಲ ಒಂದು ರೀತಿಯ ಮನುಷ್ಯನಿಗೆ ಅದು ಸರಿ ಆಗ್ತದೆ. ಸೊ ಅಂತಹದ್ದನ್ನು ಹೀಗೆ 2-3 ವರ್ಷ ಕಂಟಿನ್ಯೂ ಮಾಡಬೇಕಾಗ್ತದೆ. ಸೊ ಹಾಗೆ ಇರುವ ಕಾರಣ ಯಾವತ್ತು ವೈದ್ಯರ ಜೊತೆಗೆ ಕಮ್ಯುನಿಕೇಶನ್ ಅನ್ನು ಇಟ್ಕೊಳ್ಬೇಕು. ಈ ತರ ತೊಂದರೆ ಆಗ್ತಾ ಇದೆ ಅಂದ್ರೆ ಅವರನ್ನು ಭೇಟಿಯಾಗೋದ್ರಿಂದ ಇದನ್ನು ಸಣ್ಣ ವಿಷಯ ಲೆವೆಲ್ ಅಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡ್ಕೋಬಹುದು. ಈಗ 2 ವರ್ಷವೋ ಅಥವಾ 3 ವರ್ಷವೋ ಮಾತ್ರೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಂಥ ಮಾತ್ರೆ ತೆಗೆದುಕೊಂಡ ನಂತರ ಸಂಪೂರ್ಣವಾಗಿ ಜೀವನ ಪರ್ಯಂತ ಅವರು ಗುಣಮುಖರಾಗಿ ಇರಬಹುದು ಅಥವಾ ಮತ್ತೆ ಫಿಟ್ಸ್ ಬರುವಂತಹ ಒಂದು ಸಾಧ್ಯತೆ ಇರ್ತದೆ ಹೇಗೆ ಅಂತ? ಇದು ಈ ಅಪಸ್ಮರ ಕಾಯಿಲೆಗೆ ಬಹಳ ರೀತಿಯ ಕಾರಣಗಳಿರುವುದರಿಂದ ಎಲ್ಲರಿಗೂ ಒಂದೇ ರೀತಿಯ ಇದರಲ್ಲಿ ರೋಗದ ಗುಣ ಆಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ಸಾಮಾನ್ಯವಾಗಿ ನಾವು ಏನ್ ನೋಡ್ತೇವೆ ಅಂದ್ರೆ ಯಾರು ಈ ಅವರಿಗೆ ಬಂದ ಕಾರಣಗಳನ್ನು ಸರಿಯಾಗಿ ತಿಳಿದುಕೊಂಡು ಅದನ್ನು ಅವಾಯ್ಡ್ ಮಾಡ್ತಾರೆ ಅಂದ್ರೆ ಈಗ ಒಂದು ವೇಳೆ ಈ ಕುಡಿತದ ವ್ಯಸನದಿಂದ ಬಂತು ಇದ್ರೆ ಅದನ್ನು ಬಿಡುವಂತಹದ್ದು ಅಥವಾ ಏನಾದರೂ ಒಂದು ಈಗ ಈ ಸಕ್ಕರೆ ಲೆವೆಲ್ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕಂಟ್ರೋಲ್ ಇದನ್ನೆಲ್ಲ ಯಾರು ಕಂಟ್ರೋಲ್ ಇಟ್ಕೊಳ್ತಾರೆ ಅವರಿಗೆ ಆಲ್ಮೋಸ್ಟ್ 100% ಕ್ಲಿಯರ್ ಆಗ್ತದೆ. ಯಾರಿಗೆ ತಲೆಯಲ್ಲಿ ಮುಂಚಿನ ಒಂದು ಇಂಜುರಿಯಿಂದಾಗಿ ಬರ್ತಾ ಇದೆ ಅವರಲ್ಲಿ ಕೂಡ 100ರಲ್ಲಿ 75-80% ಜನರಿಗೆ ಇದು ಸಂಪೂರ್ಣ ಹತೋಟಿಗೆ ಬರ್ತದೆ. ಆದರೂ ಕೂಡ ಒಂದು 10ರಲ್ಲಿ 1 ಇಬ್ಬರಿಗೆ ಈ 3 ವರ್ಷ ಅಥವಾ 5 ವರ್ಷಗಳಕ್ಕಿಂತ ಜಾಸ್ತಿ ಸಮಯ ಕೂಡ ಮಾತ್ರೆಗಳು ಅಥವಾ ಔಷಧಗಳು ಬೇಕಾಗಬಹುದು. ಇದು ಹೆಚ್ಚಾಗಿ ಮೊದಲೇ ಟೈಮ್ ನಾವು ಯಾವ್ದೆಲ್ಲ ಪರೀಕ್ಷೆ ಮಾಡ್ತೇವೆ ಅದರಲ್ಲಿ ನಮಗೆ ಹೆಚ್ಚಿನವರಿಗೆ ಹೇಳಲಿಕ್ಕೆ ಆಗ್ತದೆ ಇಂಥವರಿಗೆ ಇಷ್ಟೇ ಎಂಎ ಮೆಡಿಸಿನ್ ಬೇಕಾಗುತ್ತೆ, ಇನ್ನು ಕೆಲವರಿಗೆ ಔಷಧಗಳು ಜಾಸ್ತಿ ಸಮಯ ಬೇಕಾಗಬಹುದು ಅಂತ. ಸೊ ಈ ವಿಷಯದ ಬಗ್ಗೆ ಯಾವತ್ತು ಔಷಧಗಳನ್ನು ಶುರು ಮಾಡುವಾಗ ನೀವು ನಿಮ್ಮ ವೈದ್ಯರಲ್ಲಿ ಮಾತಾಡುವುದು ಒಳ್ಳೆಯದು. ಆದರೂ ಕೂಡ ಸಾಮಾನ್ಯವಾಗಿ ಹೇಳದಿದ್ದರೆ 75-80% ಜನರಿಗೆ ಸಂಪೂರ್ಣವಾಗಿ ಈ ಕಾಯಿಲೆಯನ್ನು ಹತೋಟಿಗೆ ತರಲು ಸಾಧ್ಯ ಇದೆ ಈಗಿನ ಕಾಲದ ಔಷಧಿಗಳ ಮೂಲಕ. ಆಮೇಲೆ ಈಗ ಅಪಸ್ಮಾರ ಕಾಯಿಲೆ ಇರುವಂತವರು ಯಾವ ರೀತಿಯ ಒಂದು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು ಅಂತ? ಸೊ ಅಪಸ್ಮಾರ ಕಾಯಿಲೆ ಇರುವಂತವರುಗೆ ಸಾಮಾನ್ಯವಾಗಿ ಕೆಲವು ನಾವು ರೀತಿಯ ಮುಂಜಾಗ್ರತೆ ತೆಗೆದುಕೊಳ್ಳಲು ಹೇಳುತ್ತೇವೆ. ಯಾವತ್ತು ಈ ಅಪಸ್ಮಾರ ಕಾಯಿಲೆ ಮಾತ್ರೆ ಅಥವಾ ಔಷಧಗಳನ್ನು ಶುರು ಮಾಡುವ ಮುಂಚೆ ಯಾರಾದರೂ ಈ ಕಾಯಿಲೆ ಬರ್ತಾ ಇರುವ ಕೂಡ ಯಾರಾದರೂ ವಾಹನ ಚಲಾಯಿಸುತ್ತಿದ್ರೆ ಅದನ್ನು ದಯವಿಟ್ಟು ಮಾಡಬಾರದು. ಯಾಕೆಂದ್ರೆ ಹೆಚ್ಚಿನವರಿಗೆ ಇದು ಯಾವಾಗ ಈ ಅಪಸ್ಮಾರದ ಫಿಟ್ಸ್ ಅಟ್ಯಾಕ್ ಬರುತ್ತೆ ಅನ್ನೋದು ತಿಳಿಯುವುದಿಲ್ಲ. ಸೊ ಆಗಿರುವಾಗ ಅವರ ಜೀವಕ್ಕೆ ಮತ್ತು ಬೇರೆಯವರ ಜೀವಕ್ಕೆ ಅದು ಅವರ ಅಪಾಯ ತರುವಂತಹ ಪರಿಸ್ಥಿತಿ ಇರಬಹುದು. ಅದಕ್ಕೋಸ್ಕರ ವಾಹನ ಚಾಲನೆ ಮಾಡಬಾರ್ದು. ಅವರ ಕಾಯಿಲೆ ಹತೋಟಿಗೆ ಬರುವ ತನಕ ಅವರು ಯಾವುದೇ ವಾಹನ ಚಾಲನೆ ಮಾಡಬಾರದು. ಮತ್ತೆ ಈ ಅಪಸ್ಮರದ ರೋಗಿಗಳಿಗೆ ನಿದ್ದೆಯಲ್ಲಿ ವ್ಯತ್ಯಾಸ ಬಂದರೆ, ಅಂದ್ರೆ ತುಂಬಾ ಕಮ್ಮಿ ನಿದ್ದೆ ಮಾಡೋದು ಅಥವಾ ತುಂಬಾ ಜಾಸ್ತಿ ನಿದ್ದೆ ಮಾಡೋದು, ಕೆಲವೊಮ್ಮೆ ಅದು ಒಳ್ಳೇದಲ್ಲ ಅಂತ ಹೇಳ್ತೇವೆ. ಯಾಕೆಂದ್ರೆ ಅದಕ್ಕೂ ಕೂಡ ಈ ಅದಕ್ಕೂ ಈ ಅಪಸ್ಮರ ಅಟ್ಯಾಕ್ ಗಳಿಗೂ ಸ್ವಲ್ಪ ಲಿಂಕ್ ಇದೆ. ಸೊ ಆದ ಕಾರಣ ತುಂಬಾ ಜಾಸ್ತಿ ನಿದ್ದೆ ತುಂಬಾ ಕಮ್ಮಿ ನಿದ್ದೆ ಒಳ್ಳೇದಲ್ಲ. ಯಾವಾಗಲೂ ನಿದ್ದೆ ಯಾವಾಗಲೂ ಒಂದೇ ತರ ಇರಬೇಕು. ಒಂದೇ ಟೈಮ್ಗೆ ನಿದ್ದೆಗೆ ಹೋಗಿ ಒಂದೇ ಪ್ರಮಾಣದ ನಿದ್ದೆ ಇದ್ರೆ ಅವರಿಗೆ ಅದು ರೋಗ ಹತೋಟಿ ಬೇಗ ಬರ್ತದೆ. ಮತ್ತೊಂದು ವಿಷಯ ಏನಂದ್ರೆ, ಆಗ ಹೇಳಿದ ಹಾಗೆ ಔಷಧವನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳೋದು, ಅಂದ್ರೆ ಬೆಳಿಗ್ಗೆ ಒಂದು ಸಮಯ ಮತ್ತೆ ರಾತ್ರಿ ಒಂದು ಸಮಯ ಈ ಮಾತ್ರೆ ತೆಗೆದುಕೊಳ್ಳುವುದಕ್ಕಾಗಿ ಮೀಸಲಿಡಬೇಕು. ಅದೇ ಸಮಯದಲ್ಲಿ ತಗೊಳ್ಬೇಕು. ಸೊ ಸಾಮಾನ್ಯವಾಗಿ 12 ಗಂಟೆ ನೀವು ಅದರಲ್ಲಿ ಟೈಮ್ ಇಟ್ಕೊಂಡು, ಸೊ ಆ ತರ ತೆಗೆದುಕೊಂಡ್ರೆ ಅದು ರಕ್ತದಲ್ಲಿ ಆ ಮೆಡಿಸಿನ್ ಅಮೌಂಟ್ ಸರಿಯಾಗಿ ಇರುವ ಕಾರಣ ನಿಮಗೆ ಅದರ ಮೆಡಿಸಿನ್ ಇಫೆಕ್ಟ್ ಚೆನ್ನಾಗಿ ಬರ್ತದೆ. ಇನ್ನೊಂದು ಪ್ರಶ್ನೆ, ಅಪಸ್ಮಾರ ಇರುವಂತವರು ಮದುವೆ ಆಗುವಂತಹದ್ದು ಅಥವಾ ಒಂದು ವೈಯಕ್ತಿಕ ಜೀವನವನ್ನು ಸಾಗಿಸುವಂತಹದ್ದು ಸಾಧ್ಯ ಇದೆಯಾ, ಮಕ್ಕಳಾಗುವುದಕ್ಕೆ ಸಾಧ್ಯ ಇದೆಯಾ ಅಂತ? ಇದು ಈ ವಿಷಯದ ಬಗ್ಗೆ ಈಗಿನ ಸೊಸೈಟಿಯಲ್ಲಿ ತುಂಬಾ ಒಂದು ಮಿಥ್ಯೆ ಇದೆ. ಈ ಅಪಸ್ಮಾರ ಒಂದು ಅನುವಂಶಿಕವಾಗಿ ಬರುತ್ತದೆ, ಅಪಸ್ಮಾರ ಇದ್ದವರಿಗೆ ಬುದ್ಧಿ ಕಮ್ಮಿ ಅಥವಾ ಅವರು ಸಾಮಾನ್ಯ ಜನರಿಗಿಂತ ಒಂದು ಬೇರೆ ತರ, ಸೊ ಅದು ಎಲ್ಲ ಸುಳ್ಳು. ಅಪಸ್ಮಾರ ಇರುವವರಿಗೆ ಕೂಡ ಸಾಮಾನ್ಯವಾಗಿ ಜೀವನ ನಡೆಸಲು ಸಾಧ್ಯ ಇದೆ. ಸೊ ಹೇಗೆ ಡಯಾಬಿಟಿಸ್ ಬಂದ್ರೆ ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆದ್ರೆ ಹೇಗೆ ಮಾತ್ರೆ ತಗೊಳ್ತೋ ಅದೇ ತರ ಇದು ಕೂಡ ಒಂದು ದೇಹಕ್ಕೆ ಸಂಬಂಧಪಟ್ಟ ಕಾಯಿಲೆ. ಅನುವಂಶಿಕವಾಗಿ ಬರುವಂತದ್ದು ಬಹಳ ಕಮ್ಮಿ, ಬಹಳ ಬಹಳ ಕಮ್ಮಿ. ಮತ್ತು ಈ ಸರಿಯಾದ ರೀತಿಯ ಔಷಧ ತಗೊಳ್ಳೋದನ್ನು ಸಂಪೂರ್ಣವಾಗಿ ಹತೋಟಿಗೆ ಬರುತ್ತದೆ. ಮತ್ತು ಈ ಅಪಸ್ಮಾರ ಕಾಯಿಲೆ ಇರುವ ಹೆಣ್ಣು ಮಕ್ಕಳು ಸಾಮಾನ್ಯ ರೀತಿಯಲ್ಲಿ ಅವರ ಒಂದು ಪ್ರೆಗ್ನೆನ್ಸಿಯನ್ನು ಕಳೀತಾರೆ. ಒಂದು ವಿಷಯ ಏನಿರ್ತದೆ ಅಂದ್ರೆ, ಯಾವತ್ತು ಈ ಪ್ರೆಗ್ನೆನ್ಸಿಗೆ ಒಂದು ಪ್ಲಾನ್ ಮಾಡುವ ಸಮಯದಲ್ಲಿ ಒಮ್ಮೆ ಅವರ ವೈದ್ಯರನ್ನು ಅವರು ಕಾಣಬೇಕು. ಯಾಕೆಂದ್ರೆ ಕೆಲವು ಜನರಿಗೆ ಮಾತ್ರೆಗಳು ತುಂಬಾ ವರ್ಷದಿಂದ ಕೊಡ್ತಾ ಇರ್ತೇವೆ. ಈ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ಸಮಯದಲ್ಲಿ ಮಾತ್ರೆಗಳನ್ನು ಕೆಲವು ಬಾರಿ ಬದಲಿಸಬೇಕಾಗಬಹುದು. ಅದು ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ನೋಡಿಕೊಂಡು ಬಹಳ ಸೇಫ್ ಆಗಿರುವಂತಹ ಮಾತ್ರೆಗಳಿಗೆ ಪ್ರಾಮುಖ್ಯ ಕೊಟ್ಟು ಅವರ ಚಿಕಿತ್ಸೆಯನ್ನು ಸ್ವಲ್ಪ ವ್ಯತ್ಯಾಸ ಮಾಡಬೇಕಾಗ್ತದೆ. ಸೊ ಅದು ಒಂದೇ ಸ್ಪೆಷಲ್ ವಿಷಯ ಇರುವಂತಹದ್ದು. ಯಾರಿಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾರೆ ಅವರು ಮೊದಲೇ ಹೋಗಿ ಒಮ್ಮೆ ವೈದ್ಯರನ್ನು ಕಂಡುಬಿಟ್ಟು ಅವರ ಮಾತ್ರೆಗಳನ್ನು ಸ್ವಲ್ಪ ಅಡ್ಜಸ್ಟ್ ಮಾಡುವಂತದ್ದು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ವಿಶೇಷ ಒಂದು ವ್ಯತ್ಯಾಸ ಅವರಲ್ಲಿ ಕಂಡು ಬರುವುದಿಲ್ಲ. ನಾರ್ಮಲ್ ಡೆಲಿವರಿಯೇ ಮಾಡಿಸಬಹುದು, ಯಾವುದೇ ರೀತಿಯ ಆಪರೇಷನ್ ಏನು ಅವಶ್ಯಕತೆ ಇರುವುದಿಲ್ಲ. ಈವನ್ ಅವರ ಡೆಲಿವರಿಗೆ ಮೊದಲು ಅಥವಾ ಡೆಲಿವರಿಗೆ ನಂತರ ಹೆಚ್ಚು ಮಾತ್ರೆಗಳಲ್ಲಿ ಹೆಚ್ಚು ವ್ಯತ್ಯಾಸ ಏನು ಕಂಡು ಬರುವುದಿಲ್ಲ. ಅಥವಾ ಡೆಲಿವರಿ ಆದ ಮೇಲೆ ತಾಯಿ ಮಗುವಿಗೆ ಹಾಲುಣಿಸಿದ್ರಲ್ಲಿ ಕೂಡ ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ. ಆದ್ದರಿಂದ ನನಗೆ ಅಪಸ್ಮಾರ ಇದೆ, ನನಗೆ ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ ಅಥವಾ ಮಕ್ಕಳಾಗೋದಿಲ್ಲ ಅನ್ನೋ ತರ ಯಾರು ದಯವಿಟ್ಟು ಆ ತರ ಯೋಚನೆ ಮಾಡಬಾರದು. ಹಾಗೂ ಇನ್ನೊಂದು ವಿಷಯ ಏನಂದ್ರೆ, ಈಗಿನ ಕಾಲದಲ್ಲಿ ನಮ್ಮ ಸಮಾಜ ಇದನ್ನು ಉಳಿದ ರೋಗಗಳನ್ನು ಯಾವ ತರ ನಾವು ನೋಡ್ತೇವೆ ಅದೇ ರೀತಿ ನೋಡಬೇಕು. ಇದರಿಂದಾಗಿ ಯಾವುದೇ ರೀತಿ ಒಂದು ಕೀಳರಿಮೆ ಬರಬಾರದು ಜನರಿಗೆ. ಅದು ನಮ್ಮ ಸಮಾಜದಲ್ಲಿ ಇರುವಂತಹ ವ್ಯಕ್ತಿಗಳ ಕರ್ತವ್ಯ ಆಗಬೇಕು ಅಂತ ನಾನು ಹೇಳ್ಪಡ್ತೇನೆ. ಆಮೇಲೆ ಈಗ ಅಪಸ್ಮಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಮಿಥ್ಯೆಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಇನ್ನಷ್ಟು ಈಗ ಅಪಸ್ಮಾರ ಬಂದಂತಹ ಸಂದರ್ಭದಲ್ಲಿ ಕೈಗೆ ಒಂದು ಕೀ ಬಂಚನ್ನ ಕೊಡಿ ಅಂತ ಹೇಳಿ ಅಥವಾ ಒಂದು ಕಬ್ಬಿಣದನ್ನ ಕೊಡಿ ಅಂತ ಹೇಳುವಂತಹದ್ದು, ಆಮೇಲೆ ಬಾಯಿಗೆ ಬಟ್ಟೆಯನ್ನು ತುರುಕಿಸುವಂತಹದ್ದು, ಇಂತಹ ಅಭ್ಯಾಸಗಳಲ್ಲಿ ಇರ್ತವೆ. ಇದರ ಎಷ್ಟು ನಿಜ, ಎಷ್ಟು ಸರಿ ಇದು? ಅಪಸ್ಮಾರ ಬರುವ ವ್ಯಕ್ತಿಗೆ ಕಬ್ಬಿಣ ಅಥವಾ ಕೀ ಕೊಡುವಂತಹದ್ದು ಒಂದು ಮಿಥ್ಯೆ. ಅದು ಯಾವತ್ತು ಜನರು ಯಾಕೆ ನಂಬುತ್ತಾರೆ ಅಂದ್ರೆ, ಸಾಮಾನ್ಯವಾಗಿ ಅಪಸ್ಮಾರ ಅಥವಾ ಫಿಟ್ಸ್ ಅಟ್ಯಾಕ್ ಅನ್ನುವಂಥದ್ದು 30 ಸೆಕೆಂಡ್ ಇಂದ 2 ನಿಮಿಷಗಳ ತನಕ ಮಾತ್ರ ಬರುತ್ತದೆ. ಮನುಷ್ಯರು ಯಾರಾದರೂ ಕೀ ಅಥವಾ ಕಬ್ಬಿಣ ತುಂಡು ಹುಡುಕಿ ಬರುವಾಗ ಅದು 30 ಸೆಕೆಂಡ್ ಇಂದ 1.5 ನಿಮಿಷ ಆಗಿರ್ತದೆ. ಸೊ ಹಾಗೆ ಆದ ಕಾರಣ ಅದು ಕೀ ಕೊಡೋ ಸಮಯದಲ್ಲಿ ಫಿಟ್ಸ್ ಅಟ್ಯಾಕ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗ್ತದೆ. ನೀವು ಕೀ ಕೊಡದೆ ನೋಡಿದ್ರು ಕೂಡ ಅದು ಸ್ಟಾಪ್ ಆಗ್ತದೆ. ಸೊ ಮತ್ತೆ ಎರಡನೇ ವಿಷಯ, ಬಾಯಿಗೆ ಬಟ್ಟೆ ತುರುಕುವಂತಹದ್ದು ಮಾಡಬಾರದು. ಅದರಿಂದ ವ್ಯಕ್ತಿಗೆ ತೊಂದರೆ ಬರಬಹುದು. ಒಂದು ಆ ಕರ್ಚಿಪು ತುರುಕುವನ ಕೈಗೆ ಗಾಯ ಆಗ್ಬಹುದು, ಯಾಕೆಂದ್ರೆ ಅವರ ಬಾಯನ್ನು ಕಚ್ಚಿ ಹಿಡಿದಿರ್ತಾರೆ ಇದು ಬರುವಾಗ. ಸೊ ಬಹಳ ಬಾರಿ ಅವರ ಸ್ವಂತ ನಾಲಿಗೆಯನ್ನು ಕಚ್ಚಿಕೊಳ್ಳುವಂತದ್ದು ಆಗೋದಿದೆ ಈ ಅಪಸ್ಮಾರದ ಅಟ್ಯಾಕ್ ಬರುವಾಗ. ಸೊ ಆದ ಕಾರಣ ಒಂದು ವೇಳೆ ಈ ತರ ಯಾರಿಗಾದ್ರೂ ಅಪಸ್ಮಾರದ ಸೆಳವು ಬಂದಿರೋದನ್ನು ನೀವು ನೋಡ್ತಾ ಇದ್ರೆ ಏನು ಮಾಡಬೇಕು ಅಂದ್ರೆ, ಫಸ್ಟ್ ಅವರನ್ನು ಬೀಳುವಾಗ ಏನು ಅವರಿಗೆ ತಾಗದಂತಹ ಒಂದು ಜಾಗದಲ್ಲಿ ಅವರನ್ನು ಮಲಗಿಸಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ಅವರು ಬೀಳುವಾಗ ಅವರಿಗೆ ಪೆಟ್ಟಾಗೋದೇ ಜಾಸ್ತಿ. ಸೆಳವಿನಿಂದ ಅವರಿಗೆ ಏನು ಯಾವುದೇ ರೀತಿಯ ಡ್ಯಾಮೇಜ್ ಬರುವುದಿಲ್ಲ, ಬಹಳ ಕಮ್ಮಿ ತೊಂದರೆ ಆಗೋದು. ಮತ್ತೆ ಏನ್ ಮಾಡ್ಬೇಕು ಅಂದ್ರೆ, ಅವರನ್ನು ಸ್ವಲ್ಪ ಮಗ್ಗುಲಲ್ಲಿ ಮಲಗಿಸಬೇಕು, ಹೊಟ್ಟೆ ಮೇಲೆ ಅಥವಾ ಬೆನ್ನು ಮೇಲೆ ಮಲಗಿಸಲ್ಲ, ಓರೆಯಾಗಿ ಮಲಗಿಸಬೇಕು. ಅವಾಗ ಏನಾಗುತ್ತದೆ, ಬಾಯಲ್ಲಿ ಏನಾದ್ರು ಜೊಲ್ಲು ಏನಾದ್ರು ಸುರಿತದ ಏನಾದ್ರು ಬಂತು ಅಂತ ಕಂಡು ಬಂದ್ರು ಕೂಡ ಅದು ಶ್ವಾಸಕೋಶಕ್ಕೆ ಹೋಗೋ ಬದಲು ಅದು ಹೊರಗಡೆ ಹೋಗ್ತದೆ. ಸೊ ಈ ಎರಡು ವಿಷಯಗಳನ್ನು ನೀವು ಮಾಡಿದ್ರೆ ನೀವು ಚೆನ್ನಾಗಿ ಅವರನ್ನು ನೋಡ್ಕೊಂಡಿದ್ರಿ ಅಂತ ಅರ್ಥ. ಮೂರನೇ ವಿಷಯ ಏನು ಅಂದ್ರೆ, ಇದು ಸಾಮಾನ್ಯವಾಗಿ 30 ಸೆಕೆಂಡ್ ಇಂದ 2 ನಿಮಿಷ ತನಕ ಮಾತ್ರ ಬರುತ್ತೆ. ಆದ್ರಿಂದ ಸಾಧ್ಯವಿದೆ ಅಂದ್ರೆ ಇದು ಎಷ್ಟು ನಿಮಿಷ ಈ ತರ ಆಯ್ತು ಅನ್ನೋದನ್ನು ಜಸ್ಟ್ ಒಂದು ನೋಟ್ ಮಾಡ್ಕೊಳ್ಳಿ. ಹಿಂಗೆ ಸಾಧಾರಣವಾಗಿ 15 ನಿಮಿಷಗಳ ನಂತರ ಅವರಿಗೆ ಅವರಿಗೆ ಪ್ರಜ್ಞೆ ಚೆನ್ನಾಗಾಗ್ತದೆ. ಒಂದು ವೇಳೆ ಚೆನ್ನಾಗಾಗಿಲ್ಲ ಅಥವಾ ವಾಪಸ್ ವಾಪಸ್ ಈ ತರ ಸೆಳವು ಕಾಣಿಸ್ತಾ ಇದೆ ಅಂದ್ರೆ ಅವರನ್ನು ಕೂಡಲೇ ಹತ್ತಿರ ಇರುವ ಯಾವುದೇ ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದು ಒಳ್ಳೇದು. ಯಾಕೆಂದ್ರೆ ಅಂತವರಿಗೆ ಕೆಲವೊಮ್ಮೆ ಇಂಜೆಕ್ಷನ್ ಮೂಲಕ ಈ ಔಷಧವನ್ನು ಕೊಡುವ ಅವಶ್ಯಕತೆ ಇರಬಹುದು. ಆದ್ರೆ ಹೆಚ್ಚಿನವರಿಗೆ 90-95% ಜನರಿಗೆ ಆ ತರ ಅವಶ್ಯಕತೆ ಇರುವುದಿಲ್ಲ. ಸೊ ಅದು ಒಂದು ಸೆಳವು ಬಂದ ಕೂಡಲೇ ಒಂದು 10-15 ನಿಮಿಷ ನಂತರ ಪ್ರಜ್ಞೆ ಚೆನ್ನಾಗಿ ಬರ್ತದೆ. ಆವಾಗ ಕೇಳ್ಬಿಟ್ಟು ಅಂದ್ರೆ ಸುಸ್ತಾಗ್ತದೆ ಅಥವಾ ಅವರಿಗೆ ಏನಾದ್ರು ಆವಾಗ ಕೇರ್ ಬೇಕು ಅಂತ ಇದ್ರೆ ಮಾತ್ರ ನೀವು ಆಸ್ಪತ್ರೆಗೆ ಕಳಿಸಬೇಕಾಗಬಹುದು. ಅಪಸ್ಮಾರ ಬರುವಂತಹ ಒಂದು ಮುನ್ಸೂಚನೆ ಸಿಕ್ಕಿದಂತಹ ವ್ಯಕ್ತಿ ಏನ್ ಮಾಡಬೇಕು? ನೀವು ಡ್ರೈವಿಂಗ್ ಮಾಡಬಾರದು ಅಂತ ಹೇಳಿದ್ರಿ, ಅಕಸ್ಮಾತ್ ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ಏನಂತ ಒಂದು ಭಾವನೆ ಬಂದ್ರೆ ಏನ್ ಮಾಡ್ಬೇಕು ಅವರು? ಸಾಮಾನ್ಯವಾಗಿ ಅವರು ಏನ್ ಮಾಡಬಹುದು ಅಂದ್ರೆ ಹೆಚ್ಚಿನ ಸಮಯ ಏನಾಗ್ತದೆ ಅಂದ್ರೆ ಈ ತರ ಮುನ್ಸೂಚನೆ ಸಿಕ್ಕಿ ಕೆಲವು ಸೆಕೆಂಡ್ಗಳಲ್ಲೇ ಈ ತರ ಫಿಟ್ಸ್ ಅಟ್ಯಾಕ್ ಬಂದೇ ಬಿಡ್ತದೆ. ಸೊ ಸಾಮಾನ್ಯವಾಗಿ ನಾವು ಏನ್ ಅವರಿಗೆ ಹೇಳ್ತೇವೆ ಅಂದ್ರೆ ಕಿಸೆಯಲ್ಲಿ ಒಂದು ಕಾರ್ಡ್ ಇಟ್ಕೊಳ್ಳೋದು ಒಳ್ಳೇದು, ನನಗೆ ಅಪಸ್ಮಾರ ಕಾಯಿಲೆ ಇದೆ ಮತ್ತು ನಾನು ಈ ಮಾತ್ರೆಗಳನ್ನು ತಗೊಳ್ತಾ ಇದ್ದೇನೆ ಅಂತ. ಆವಾಗ ಸಾರ್ವಜನಿಕರನ್ನು ನೋಡಿ ಏನ್ ತೊಂದರೆ ಇದೆ, ಯಾರಿವರ ವೈದ್ಯರನ್ನು ತಿಳ್ಕೊಂಡು ಅವರಿಗೆ ಅದನ್ನು ಇನ್ಫಾರ್ಮೇಶನ್ ಕೊಡೋದಕ್ಕೆ ಸುಲಭ ಆಗ್ತದೆ. ಸೊ ಇಷ್ಟು ಮಾಡಿದ್ರೆ ಸಾಕಾಗ್ತದೆ. ಮನೆಯವರೊಂದು ವಿಳಾಸ ಆದ್ರೂ ಇರಬೇಕು. ಇರಬೇಕು ಮನೆಯವರ ವಿಳಾಸ ಆದ್ರೂ ಏನಾದ್ರು ಒಂದು ಕಿಸೆಯಲ್ಲಿ ಅದನ್ನು ಇಟ್ಕೊಳ್ಳೋದು ಯಾವಾಗಲೂ ಒಳ್ಳೇದು. ಅಪಸ್ಮಾರಕ್ಕೆ ಕಾರಣಗಳನ್ನು ಹೇಳ್ತಾ ನೀವು ಹೇಳಿದ್ರಿ, ಈ ಮದ್ಯವ್ಯಸನವೂ ಕೂಡ ಒಂದು ಕಾರಣ ಆಗಬಹುದು ಅಂತ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಮದ್ಯವ್ಯಸನ ಒಂದು ಸಾಮಾನ್ಯವಾದ ಕಾರಣವಾಗಿದೆ ಅಪಸ್ಮಾರ ಕಾಯಿಲೆ ಬರೋದಕ್ಕೆ. ಯಾಕೆಂದ್ರೆ ಈ ಆಲ್ಕೋಹಾಲ್ ಅನ್ನುವಂಥದ್ದು ಅದು ನೇರವಾಗಿ ನರಮಂಡಲಕ್ಕೆ ಹಾನಿ ಉಂಟು ಮಾಡ್ತದೆ. ಎರಡೂ ಕಾರಣಗಳಿಂದ ಬರ್ತದೆ. ಅತಿಯಾದ ಕುಡಿತದಿಂದ ಕೂಡ ಈ ಫಿಟ್ಸ್ ಅಟ್ಯಾಕ್ ಬರುವ ಚಾನ್ಸ್ ಇರ್ತದೆ, ಅಥವಾ ಕುಡಿತವನ್ನು ಒಂದು ಸಡನ್ ಆಗಿ ಬಿಡುವುದರಿಂದ ಕೂಡ ಫಿಟ್ಸ್ ಅಟ್ಯಾಕ್ ಬರುವಂತಹ ಚಾನ್ಸ್ ಇರ್ತದೆ. ಸೊ ಆದ್ದರಿಂದ ಇದನ್ನು ಶುರು ಮಾಡದೇ ಇರುವುದು ಬಹಳ ಒಳ್ಳೆಯದು. ಒಂದು ವೇಳೆ ಮದ್ಯ ವ್ಯಸನಕ್ಕೆ ತುತ್ತಾದ್ರೆ ಅದನ್ನು ಕುಡಿತ ಬಿಡಿಸಲು ಬಹಳ ರೀತಿಯ ಬೇರೆ ಬೇರೆ ಪ್ರೋಗ್ರಾಮ್ಗಳಿದ್ದಾವೆ, ಅದರ ಮೂಲಕ ಬಿಡಿಸಿಕೊಳ್ಳುವುದು ಒಳ್ಳೆಯದು. ಎಲ್ಲರನ್ನು ಬಿಟ್ಟು ನಾವು ಸಡನ್ ಆಗಿ ಸ್ವಂತದಲ್ಲೇ ಮಾಡ್ಲಿಕ್ಕೆ ಹೋಗ್ತೇವೆ ಅಂದ್ರೆ ಕೆಲವೊಮ್ಮೆ ಅದರಿಂದಾಗಿ ಈ ತರ ವಿಡ್ರಾಲ್ ಸೀಜರ್ಸ್ ಅಂತ ಸಡನ್ ಆಗಿ ನಿಲ್ಲಿಸರಿಂದ ಬರ್ದಿರ್ತಾರೆ. ಆದ್ದರಿಂದ ಯಾವತ್ತು ವೈದ್ಯರ ಅಥವಾ ತಜ್ಞರ ಸಲಹೆ ಮತ್ತು ಹೆಲ್ಪ್ ತಗೊಂಡ್ಬಿಟ್ಟು ಅದನ್ನು ಬಿಡೋದು ಒಳ್ಳೇದು. ಈಗ ಹಾಲುಡಿಸುವಂತಹ ಅಥವಾ ತಾಯಿಗೆ ಇಂತಹ ಒಂದು ಅಪಸ್ಮಾರ ಇದ್ದಂತಹ ಸಂದರ್ಭದಲ್ಲಿ ಮಗುವಿಗೆ ಅಥವಾ ಬುದ್ಧಿಮಾಂದ್ಯತೆ ಬರುವಂತಹ ಒಂದು ಸಾಧ್ಯತೆ ಇದೆಯಾ, ಅಥವಾ ಮಗುವಿಗೆ ಕೂಡ ಇದೆ ಅಂತೂ ಅಪಸ್ಮಾರದ ಅಟ್ಯಾಕ್ ಆಗುವ ಸಾಧ್ಯತೆ ಇದೆಯಾ? ಇಲ್ಲ, ಇದು ಅಪಸ್ಮಾರ ಅನುವಂಶಿಕವಾಗಿ ಬರುವುದಿಲ್ಲ, ಅದು ತಾಯಿಯಿಂದ ಮಗುವಿಗೆ ಹರಡುವಂತ ಕಾಯಿಲೆ ಅಲ್ಲ. ಹೆಚ್ಚಾಗಿ ಇದು ವ್ಯಕ್ತಿಗತವಾಗಿ ಬರುವಂತ, ಸೊ ಆದ ಕಾರಣ ಇದು ತಾಯಿಯಿಂದ ಮಗುವಿಗೆ ಹರಡುವಂತ ಯಾವುದೇ ಒಂದು ತೊಂದರೆ ಅಲ್ಲ ಇದು. ಮತ್ತು ಈ ಕೆಲವು ಮಕ್ಕಳಲ್ಲಿ ಅದೇ ಕಾಯಿಲೆ ಕಾಣಿಸಿಕೊಂಡ್ರೂ ಕೂಡ ಮಕ್ಕಳಲ್ಲಿ ಹೆಚ್ಚಿನವರಲ್ಲಿ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಆಗ್ತದೆ. ಆದರೆ ಅವರ ಶೈಕ್ಷಣಿಕ ಒಂದು ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಅವರ ಬುದ್ಧಿಶಕ್ತಿಗಾಗಲಿ ಈ ಕಾಯಿಲೆ ಸಂಪೂರ್ಣ ಹತೋಟಿಯಲ್ಲಿ ಇದ್ರೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ನೀವು ನಮ್ಮ ಇತಿಹಾಸವನ್ನು ನೋಡಿದ್ರೆ ಬಹಳ ಒಂದು ಸಾಕಷ್ಟು ಕ್ರೀಡಾಪಟುಗಳಿದ್ದರು, ರಾಜಕಾರಣಿಗಳು ಕೂಡ ಇದ್ದಾರೆ, ರಾಜಕಾರಣಿಗಳು ಇದ್ದಾರೆ, ಅದು ಅಲ್ಲ ವಿಜ್ಞಾನಿಗಳಿದ್ದಾರೆ. ಐಸಾಕ್ ನ್ಯೂಟನ್ ಅವರಿಗೆ ಅಪಸ್ಮಾರ ಕಾಯಿಲೆ ಇತ್ತು, ಮತ್ತು ಇನ್ನೂ ಬಹಳವಾದ ಜಾಂಟಿ ರೋಡ್ಸ್ ಅವರಿಗಿತ್ತು. ಲೆಕ್ಕ ಹಾಕಿದ್ರೆ ಇನ್ನೂ ಬಹಳ ಒಂದು ದೊಡ್ಡ ದೊಡ್ಡ ಸಾಧನೆ ಮಾಡಿದಂತವರಿಗೂ ಕೂಡ ಈ ಕಾಯಿಲೆ ಇತ್ತು. ಆದ್ರೆ ಈ ಕಾಯಿಲೆಯನ್ನು ಅವರು ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಅವರ ಸಾಧನೆ ಬಗ್ಗೆ ಅವರು ಯೋಚನೆ ಮಾಡಿದ್ರು. ಆದ ಕಾರಣ ಅವರು ಸಾಧಿಸಲಿಕ್ಕೆ ಅವರಿಗೆ ಬಹಳ ಒಂದು ಅಪರ್ಚುನಿಟಿ ಸಿಕ್ತು. ಅದೇ ತರ ಉಳಿದವರಿಗೂ ಅಪಸ್ಮಾರ ಇರೋರಿಗೂ ನಾನು ಅದೇ ಒಂದು ಹೇಳ್ತೇನೆ, ಅಂದ್ರೆ ಈ ಕಾಯಿಲೆ ನಿಮ್ಮ ಸಾಧನೆಗೆ ಯಾವುದೇ ರೀತಿಯ ತೊಂದರೆ ಕೊಡುವುದಿಲ್ಲ. ಇದಕ್ಕೆ ತಜ್ಞರ ಮತ್ತು ವೈದ್ಯರ ಸಹಾಯದಿಂದ ಈ ಕಾಯಿಲೆಯನ್ನು ಹತೋಟಿಗೆ ತಂದ್ರೆ ನೀವು ಎಲ್ಲ ರೀತಿಯ ನಿಮ್ಮ ದೈನಂದಿನ ಕಾರ್ಯಕ್ರಮಗಳನ್ನು ಅಥವಾ ನಿಮ್ಮ ಸಾಧನೆಗಳನ್ನು ಮಾಡಬಹುದು. ಈಗ ಸಾಕಷ್ಟು ಕಾರಣಗಳನ್ನು ನೀವು ಹೇಳಿದ್ರಿ, ಇದು ಬಾರದ ಹಾಗೆ ತಡೆಗಟ್ಟುವುದಕ್ಕೆ ಏನಾದರೂ ಮುಂಜಾಗ್ರತೆ ಕ್ರಮವಾಗಿ ಏನಾದರೂ ಕೈಗೊಳ್ಳಬಹುದಾ? ಇದನ್ನು ಬಾರದೇ ಇರುವಂತಹದಕ್ಕೆ ಈಗ ಸಾರ್ವಜನಿಕರಿಗೆ ನಾವು ಹೇಳೋದಿದ್ರೆ, ಒಂದು ಈ ವ್ಯಸನಗಳಿಗೆ ತುತ್ತಾಗದೆ ಇರುವಂತಹದ್ದು. ಸರಿ. ಸೊ ಅದು ನಮ್ಮ ದೇಶದಲ್ಲಿ ನೋಡಿದ್ರೆ ಈಗ ಆಲ್ಕೋಹಾಲ್ಗೆ ವ್ಯಸನ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಆಲ್ಕೋಹಾಲ್ ಮಾತ್ರ ಅಲ್ಲ, ಈವನ್ ಉಳಿದ ಮಾದಕ ದ್ರವ್ಯಗಳು, ಈಗ ಗಾಂಜಾ ಆಗಲಿ ಅಥವಾ ಕೊಕೇನ್ ಆಗಲಿ, ಸೊ ಈ ರೀತಿಯ ಮಾದಕ ದ್ರವ್ಯಗಳು ಯಾರು ಚಟ ಅದನ್ನು ಶುರು ಮಾಡ್ತಾರೆ ಅಂತವರಿಗೆ ಅದರ ಓವರ್ ಡೋಸ್ ಇಂದ ಅದರ ಡೋಸ್ ಜಾಸ್ತಿ ಆಗ್ತಾ ಹೋದಾಗ ಈ ತರ ಅಪಸ್ಮಾರ ಬರುವ ಚಾನ್ಸ್ ಜಾಸ್ತಿ ಆಗ್ತದೆ. ಸೊ ಈ ಚಟಗಳಿಗೆ ತುತ್ತಾಗದೇ ಇದ್ರೆ ಅದು ಒಂದು ನಿಮಗೆ ರಕ್ಷೆ ಇದ್ದಂತೆ. ಇದು ಅಲ್ಲದೆ ಮತ್ತೆ ಬೇರೆ ವಿಷಯ ಏನು ಬರ್ತದೆ ಅಂದ್ರೆ, ನಮ್ಮ ಮಿದುಳನ್ನು ಕೆಲವು ರೀತಿಯಲ್ಲಿ ನಾವು ರಕ್ಷಣೆ ಮಾಡಿಕೊಳ್ಬಹುದು. ಹೆಚ್ಚಾಗಿ ಈ ಹೊರಗಡೆಯಿಂದ ತರುವಂತಹ ಒಂದು ತರಕಾರಿ ಅಥವಾ ಏನೇ ಆಹಾರ ವಸ್ತು ಇರಲ್ಲ, ಚೆನ್ನಾಗಿ ತೊಳಿಬೇಕು. ಕೆಲವೊಮ್ಮೆ ಏನಾಗ್ತದೆ ಅದರಲ್ಲಿರುವಂತಹ ಹುಳು ಹುಪ್ಪಟೆಗಳು ಅದನ್ನು ಚೆನ್ನಾಗಿ ತೊಳೆದೇ ನಾವು ಸಿಹಿಯನ್ನು ಸೇವನೆ ಮಾಡಿ, ರಾಸಾಯನಿಕ ಕೂಡ ಇರಬಹುದು, ರಾಸಾಯನಿಕ ಇರಬಹುದು, ಈ ಹುಳು ಹುಪ್ಪಟೆನೂ ಇರಬಹುದು. ಅದು ಏನಾಗುತ್ತೆ, ತಲೆ ಒಳಗಡೆ ಕೆಲವೊಮ್ಮೆ ಹೋಗಿ ಅಲ್ಲಿ ಕೂತ್ಕೊಂಡು ಅದರಿಂದಾಗಿ ಈ ನರಗಳಿಗೆ ಡ್ಯಾಮೇಜ್ ಆಗಿ ಈ ತರ ವಾಪಸ್ ಅಪಸ್ಮಾರ ಬರುವಂತದ್ದು ಇದೆ. ಸೊ ಹೊರಗಡೆಯಿಂದ ತರ್ತಾರುವ ಎಲ್ಲ ಆಹಾರ ವಸ್ತುವನ್ನು ಚೆನ್ನಾಗಿ ಶುದ್ಧೀಕರಿಸಿ ಸೇವಿಸಬೇಕು, ಚಟಗಳಿಗೆ ತುತ್ತಾಗಬಾರದು, ಮತ್ತು ಆರೋಗ್ಯಕರವಾದ ಒಂದು ಜೀವನ ಶೈಲಿಯನ್ನು ನಾವು ಯಾವಾಗಲೂ ಫಾಲೋ ಮಾಡಬೇಕು. ಈ ಮೂರು ವಿಷಯಗಳಿಂದ ನೀವು ಅಪಸ್ಮರ ಬರದಂತೆ ನೀವು ತಡೆಗಟ್ಟ. ಈಗ ವಿಪರೀತ ಜ್ವರ ಬಂದಂತಹ ಸಂದರ್ಭದಲ್ಲಿ, ಈಗ 103, 104 ಹೋದಂತಹ ಸಂದರ್ಭದಲ್ಲಿಯೂ ಕೂಡ ಇಂತಹ ಒಂದು ತಾತ್ಕಾಲಿಕವಾಗಿ ಅಪಸ್ಮಾರ ಬರುತ್ತದೆ ಅಂತ ಕೇಳಿದೀವಿ, ಇದು ನಿಜವ? ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡು ಬರ್ತದೆ, ಫೆಬ್ರಲ್ ಸೀಜರ್ಸ್ ಅಂತ ಹೇಳ್ತೀವಿ. ಸೊ ಮಕ್ಕಳಲ್ಲಿ ಇನ್ನೂ ನರಮಂಡಲ ಅದರ ಸಂಪೂರ್ಣ ಮೆಚುರಿಟಿ ತಲುಪಿರೋದಿಲ್ಲ. ಸೊ ಅಂತಹವರಿಗೆ ಒಂದು ತಕ್ಷಣವಾಗಿ ಜಾಸ್ತಿ ಆಗುವಂತಹ ಒಂದು ಜ್ವರ ಬಂದಂದ್ರೆ ಬಹಳ ಬಾರಿ ಈ ತರ ಅಪಸ್ಮಾರದ ಫಿಟ್ಸ್ ಅಟ್ಯಾಕ್ ಬರಬಹುದು. ಈ ತರ ಬಂದಿರೋ ಅಪಸ್ಮಾರಕ್ಕೆ ಹೆಚ್ಚಿನ ಟೈಮ್ ಮಾತ್ರೆಗಳು ಬೇಕಾಗುವುದಿಲ್ಲ, ಇದಕ್ಕೆ ಬಹಳ ಬಾರಿ ಸ್ವಲ್ಪ ಸಮಯ ಮಾತ್ರ ಚಿಕಿತ್ಸೆ ತಗೊಂಡ್ರೆ ಸಾಕಾಗ್ತದೆ. ಇದರ ಬಗ್ಗೆ ಕೂಡ ನಿಮಗೆ ಮಕ್ಕಳ ತಜ್ಞರು ಸರಿಯಾಗಿ ನಿಮಗೆ ಯಾವತ್ತೂ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ವಯೋವೃದ್ಧರು, ಈಗ 60-70 ನಂತರದವರು, 70-80 ವರ್ಷದವರು, ಅವರಿಗೆ ಅಥವಾ ಬೇರೆ ಕಾಯಿಲೆಗೂ ಇದಕ್ಕೂ ಏನಾದ್ರು ಸಂಬಂಧ ಉಂಟು ಅಪಸ್ಮಾರಕ್ಕೂ? ವಯೋವೃದ್ಧರಿಗೆ ಬರುವಂತಹ ಅಪಸ್ಮಾರಕ್ಕೆ ಬಹಳ ರೀತಿಯ ಕಾರಣ ಇರಬಹುದು. ಈಗ ಈ ಮಕ್ಕಳಿಗಾದ್ರೆ ಹೆಚ್ಚಾಗಿ ಈಗ ಜ್ವರ ಜೊತೆಗೆ ಅಂತ ಹೇಳ್ತಾರೆ, ಆದರೆ ವಯೋವೃದ್ಧರಿಗೆ ಬರುವುದು ಬಹಳ ಕಾರಣಗಳಿಂದ ಬರಬಹುದು. ಸೊ ವಯೋವೃದ್ಧರಿಗೆ ಯಾವತ್ತೂ ಈ ಅಪಸ್ಮಾರದ ಅಟ್ಯಾಕ್ ಬಂದಲ್ಲಿ ಅವರನ್ನು ದಯವಿಟ್ಟು ನೀವು ತಜ್ಞ ವೈದ್ಯರ ಬಳಿ ಕರೆತರಬೇಕು. ಅವರಿಗೆ ಏನು ಕಾಯಿಲೆಯಿಂದ ಇದು ಬರ್ತಾ ಇದೆ ಅಂತ ನಾವು ಅದರನ್ನು ಫಸ್ಟ್ ಕಂಡುಹಿಡಿದ ಮೇಲೆ ಅವರಿಗೆ ಅದರ ಬಗ್ಗೆ ಸರಿ ಮಾಡ್ಲಿಕ್ಕೆ ಆಗಬಹುದು. ಯಾಕೆಂದ್ರೆ ಯಾವುದೇ ಕಾರಣದಿಂದ ಬರಬಹುದು. ವಯೋವೃದ್ಧರಲ್ಲಿ ಅವರ ಪ್ರಾಯ ಜಾಸ್ತಿ ಆದಾಗೆ ಅವರಲ್ಲಿ ಬೇರೆ ಬೇರೆ ರೀತಿಯ ಒಂದು ವಯೋಸಹಜ ರೋಗಗಳು ಕಂಡು ಬರ್ತದೆ. ಅವು ಎಲ್ಲದರಿಂದ ಸ್ವಲ್ಪ ಸ್ವಲ್ಪ ಇದಕ್ಕೆ ಕಾಂಟ್ರಿಬ್ಯೂಷನ್ ಇರಬಹುದು, ಅದು ಯಾವ ಕಾರಣದಿಂದ ಅಂತ ಕಂಡುಹಿಡಿಯೋದು ಬಹಳ ಮುಖ್ಯವಾದದ್ದು. ಸೊ ಅದಕ್ಕೆ ವಯೋವೃದ್ಧರಲ್ಲಿ ಈ ತರ ಪ್ರಶ್ನೆ ಕಂಡು ಬಂದಲ್ಲಿ, ಈ ತರ ಪ್ರಾಬ್ಲಮ್ ಕಂಡು ಬಂದಲ್ಲಿ ಅವರನ್ನು ದಯವಿಟ್ಟು ತಜ್ಞ ವೈದ್ಯರ ಬಳಿ ಕರೆತರಬೇಕು. ಒಟ್ಟಿನಲ್ಲಿ ಈ ಅಪಸ್ಮಾರ ಅಥವಾ ಒಂದು ಫಿಟ್ಸ್ ಕಾಯಿಲೆ ಇರುವಂತಹವರಿಗೆ ನಿಮ್ಮ ಒಂದು ಸಂದೇಶ ಏನು? ಈ ಅಪಸ್ಮಾರ ಅಥವಾ ಫಿಟ್ಸ್ ಇರೋರಿಗೆ ನನ್ನ ಸಂದೇಶ ಏನು ಅಂದ್ರೆ, ಇದು ಯಾವುದೇ ರೀತಿಯ ಒಂದು ಸಂಪೂರ್ಣ ಗುಣಪಡಿಸಬಹುದಾದಂತಹ ಒಂದು ಕಾಯಿಲೆ ಇದು. ಹೌದು, ಸಂಪೂರ್ಣ ಗುಣಪಡಿಸುವಂತಹದ್ದು ಮತ್ತು ಅವರು ಎಲ್ಲರಂತೆಯೇ ಒಂದು ಸಾಮಾನ್ಯವಾದ ಜೀವನವನ್ನು ನಡೆಸಬಹುದು. ಆದರೆ ಒಂದು ವಿಷಯನು, ನೀವು ಯಾವತ್ತು ಈ ಕಾಯಿಲೆ ಯಾಕೆ ಬಂದಿದ್ದು ಏನು ಬಂದಿದ್ದು ಅನ್ನೋ ತಜ್ಞ ವೈದ್ಯರ ಬಳಿ ತಿಳ್ಕೊಳ್ಬೇಕು, ಅದಕ್ಕೆ ಸರಿಯಾದ ರೀತಿಯ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಇಷ್ಟು ಮಾಡಿದಲ್ಲಿ ನೀವು ಯಾವತ್ತು ನಿಮ್ಮ ಜೀವನವನ್ನು ಸಾಮಾನ್ಯ ರೀತಿಯಲ್ಲಿ ಚೆನ್ನಾಗಿ ನಡೆಸಿಕೊಳ್ಬಹುದು. ಬಹಳ ಸಂತೋಷ ಡಾಕ್ಟರ್ ಪವನ್ ರಾಜ್ ಅವರೇ. ಫಿಟ್ಸ್ ಅಥವಾ ಒಂದು ಅಪಸ್ಮಾರ ಕಾಯಿಲೆ ಅಂದ್ರೆ ಏನು, ಇದರ ಒಂದು ಲಕ್ಷಣಗಳು ಏನೇನು, ಹಾಗೂ ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಒಂದು ಸಂಪೂರ್ಣ ಸುಸ್ಥಿರವಾದಂತಹ ಒಂದು ಜೀವನವನ್ನ ಹೇಗೆ ನಮ್ಮದನ್ನಾಗಿ ಮಾಡಿಸಿಕೊಳ್ಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅಪಸ್ಮಾರ ಕಾಯಿಲೆಯ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಪವನ್ ರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಕೇಳಗರೆ ನಾಳೆ ಸಂಜೆ 6:50 ಪ್ರಸಾರವಾಗುವುದು ಕಿಸಾನವಾಣಿ ಕಾರ್ಯಕ್ರಮ. ಕೇಳಿ ಮಹಿಳಾವಾಣಿ, ಪಾಕ್ಷಿಕ ಗ್ರಾಮೀಣ ರೈತ ಮಹಿಳಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಶಿರಸಿಯ ಸ್ವರ್ಣವಲ್ಲಿ ಮಾತೃವೃಂದ ಮಂಡಳಿಯ ಚೇತನಾ ಅಶೋಕ್ ಹೆಗ್ಡೆ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುವಿರಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನು ಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಕೃಷ್ಣ ಮಂಜುಗೌಡ ಗೊಂಡ ಮತ್ತು ಸಂಗಡಿಗರಿಂದ ಗೊಂಡ ಸಮುದಾಯದ ಹಾಡುಗಳು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಮಂಜುಗೆ ಹಾಡುವ ಮಂದಿರಬೇಕೇ ಗರ ತೀರಣ ಮಕ್ಕಳು ಅಮಿಯಂಡ ಕೋಗೆ ಬರ ಬೇಕೆ ಅಮಿಯಂಡ ಕೋಪಕೈದು ದೀವಿಗೆ ಬೇಕೈ ಐದು ಕಂಜಳದಯಲೇ ಯಲಬೆ ಕಡಕೆ ಬೇಕೈ ಅದು ಮಂದಿರ ಬೇಕೈ ಗುರು ತೀರೇ ಐದು ಮಂದಿರ ಬೇಕೈ ಗರ ತೀರಣ ಮಕ್ಕಳು ಅಮಿಯಂಡ ಕೋಗೆ ಬರ ಬೇಕೈ ಅಮೆ ಕೋಳ ಜೇಸೆ ಅಮಿ ಕೋಳ ಪೂಜೆಸೆ ಅಮ್ಯಂಡ ಮರಗು ತೈ ಬರೀ ಅಮ್ಯಂಡ ಮರಸು ತೈ ಬರಿ ಬಾರೆ ಬಾಳಂತೆ ಬರದಿ ಬದಕಿ ಬಾರೆ ಕಾಯ ಮಡಿವಾರೇ ಬಾಳಂತಿ ಅಮಂದೆ ಗುಂಡ ಕಮಂದೆ ಮುಂದೆ ಗೊಂಡ ಕಮರೆ ಬಾಳಂತಿ ಮುಂದೆ ಬಾಳಂತಿ ಮಿಂದಲ್ಲೇ ಕೈ ಬಾಳೆ ಕೈ ಕಾದೆ ಕೈ ಕರಿಯ ಮಣಿ ಕೈ ಕಾಜೆ ಕೈ ಕರಿಯ ಮಣಿ ಕೈ ಬಾಳಂತಿ ವಾಳಿ ಮೀವಾಂಟೆ ನೀರ ಕಬ್ಬಿಣ ಮೀರೋ ನರಸೇನ ಬಿರಸೋ ಬಿರಸಾಲ ಸಿರಿ ಗಂಡ ಬಿರಸಾದ ಸಿರಿ ಗಂಧ ಮಾಡಂತೆ ಇಂಗದ ನೀಲಾದ ಮಳ ಸೊಂಟ ಕೈಲೇಳೋರ ನೊರಗೆ ಜೀರ್ಣ ಕೇದರ ಗೊಮ್ಮೋಗಲಿ ಹೊಣಕೇದರ ಗೊಮ್ಮೋಗಲಂಗೆ ಬಾಳಂತಿ ಚಲ ಕೈಗೈ ನಾಲ್ಗೈ ಗೈ ಸನೆ ಬಾಳಂತಿ ಪ್ರೀತಿಯ ಕೈ ಮೊಣು ದೀರಿಡ ಬಾಳಂತಿ ಸೊಂಟ ಕೈಲು ತೋರ್ವರನಗೆ ಜೇಣಕೆ ದರ ಗೊಮ್ಮೋ ಗಣಿ ಹೊಣಗೆ ದರ ಗೊಮ್ಮೋ ಗೈ ನನಗೆ ಬಾಳಂತಿ ಜನಕೆ ನಿನ್ನ ಪಗೈ ಕೆಲಕೆ ನಿನ್ನ ಪಗೈತಾನೆ ಬಾಳಂತಿ ಮಗಳು ಬಾಳಂತಿ ಬಂದೆ ಬಾಗಲಿ ನಿಲ್ವದೆ ಬ್ಯಾಗ ತಂದೋಡಿಯೇ ತಲೆ ಬ್ಯಾಗೆ ಬಂದಯ್ಯೇ ತಲೆಗೆಣ್ಣೆ ಬಾಳಂತಿ ತಪ್ಪ ತಂದೋಯ್ಯೇ ಮೊಡೋ ಬಾಳಂತಿ ಬಂದೆ ಬಾಗಲಿ ನಿಲ್ವದೆ ಬ್ಯಾಗೆ ತಂದೋಡಿಯೇ ತಲೆ ಬ್ಯಾಗೆ ತಂದೆಯು ತಲೆಗೆಣ್ಣೆ ತಾಯವ ಮುತ್ತ ತಂದೋಯ್ಯೇ ಮಾಡೋ ವಚನ ಬಾಳಂತೆ ಲಂಗಡ ಕಟ್ಟಿದ ಒಂಗೈ ತುಂಬೆ ಬರಂತು ತುಂಬೆ ಬಂತು ಬರಲೇನಂದಿ ತನಡಾದೆ ವಚನ ಬಾಳಂತಿ ಒಳ ವಚನ ಬಾಳಂತೆ ಒಳಗರೆ ನಿನ್ನ ಲಾಸಿ ನೇರ ತೋರಳು ತಿಂಗಳ ಬಾಳಂತಿ ಲಂಗಳ ಮೆಟ್ಟಿಡುವಂಗೆ ತುಂಬಿ ಬಂದ ತೋಬಾತನ ತುಂಬಿ ಬಂತು ಬಾಳೆ ನಂದಿ ತನದಾದೆ ತಿಂಗಳ ಬಾಳಂತಿ ಒಳ ತಿಂಗಳ ಬಾಳಂತಿ ಒಳಗೆರೆ ನಿನ್ನಲ್ಲ ಚೀನ ಮಡದ ತಾಸು ಬೀಳದ ನೆಲ ಕೇಳನೆ ಬಾಬು ನೀನೇ ಬರೋನೆ ಬಾಬು ರೇದಿಂದೆ ಬರುವನೆ ತಮ್ಮಯ್ಯ ಬಿದ್ದೇರೀ ಮಡದ ತಾಸು ಬೀಳದ ನೆಲ ಕೇಳನೆ ಕೊಂಡನ ಬಳಪೋರ ಬಂದೋಮ್ಮೆ ಕಂಡನ ಬಳಪೂರ ಪರವನೆ ತಮ್ಮಯ್ಯ ಗೊಂಡ ಕಳ ಮಾಡಲಿ ಕರ ಹೆಂಡ ತಾಸು ದೇಲೆಡ್ದಾರ್ಯ ಕೇಳಾನೆ ಕೊಂಡನ ಬಳಪೂರ ಪರೋಯಮೆ ಕಂಡನ ಬಳಪೂರ ಪರವೆಮೆ ತಮ್ಮಯ್ಯ ಎಣ್ಣೆ ತಳ ಮಾಡಲಿ ಕರ ಕೇಳಿ ಈಗ ಮಗುವನ್ನು ತೊಟ್ಟಿಲಿಗೆ ಹಾಕುವಾಗ ಹಾಡುವ ಹಾಡು ಮುಗಲಾಡಿದ ಬಂದು ಕಂಡೇ ಸೂರಿ ಸುಲಿ ದೇವರ ನಂದಿ ಕಳಗಾರೆ ಮುಕ್ಕಿ ಮನೆ ಮಕ್ಕಳರ ದೇವಿ ಮನಸ್ಸಿ ಬಾಳಂತಿ ಒಯ್ಯೇ ಬ್ಯಾಳಿನ ಬಂದು ಮುನ್ನೂರು ತೊಂಟೇಳು ನಮಗೇನು ಬೆಳ್ಳಿ ಬ್ಯಾಳ ಕೇಡು ಬೆಳ್ಳಿ ತಗನೆ ನಡ್ಕಂಡೆ ಮಕ್ಕಳೇವಿ ಮನೆ ತುಂಬೆ ಮಕ್ಕಳರ ದೇವಿ ಮನೆ ತುಂಬೆ ಬಾಳಂತಿ ಜ್ವಾಗಾರಿ ಒಯ್ಯೇ ಬೆಳೆ ಶುಕ್ರಾರದಿಂದಲೇ ಹುಟ್ಟಿದ ಕಂದ ತಾಯಿಗೆ ತಂದಿಗೆ ಬಾಯಿಯೇ ತಂದ ಬಟ್ಟರ ಮನೆ ನಡಳೆ ಗೋಪಿ ಬಂದೆ ಗೋಪಿ ಎಂತ ನವಿಲೆ ಕಂದನ ಕೈ ಕೇಳಲು ಬಂದೆ ಶುಕ್ರಾರ ಗಳಗಿಲೆ ಹುಟ್ಟಿದ ಕಂದ ತಾಯಿಗೂ ತಾಯಿಗೂ ಬಾಗಿಯೇ ತಂದ ಅಟ್ಟನ ಮಾತ ಕೇಳಳೆ ಗೋಪಿ ಮಂತನ ಮನೆಗೆ ತಾನು ಬಂಗಳೆ ಗೋಪಿ ಅಟ್ಟಗೆ ಎಣಿ ಚಾಚಳೆ ಗೋಪಿ ತೊಟ್ಲ ನಾರ ತಗಿದಳೆ ಗೋಪಿ ತೊಟ್ಲಿಗೆ ಬಂದದ್ದು ಹನ್ನೆರಡು ನೇಣು ತೊಟ್ಲಿಗೆ ಬಂದದ್ದು ಹನ್ನೆರಡು ಒಳಗೆ ಸರ್ಪ ಭೋಜನ ರಾಸುಗಿಯಾಸೆ ಗುಮ್ಮಾಸೆ ಗುಮ್ಮಗೈಲಂಬ ಕೀಲನೆ ಜಡಿಯೇ ಗೋಪಿ ಗೋಪ ಗೋಪಳ ಹುಟ್ಟಿ ಹರಿಯೋ ಜೋ ಜೋ ಜ ನಂದಳೆ ಗೋಪಿ ಉರಿಯೋ ಜೋ ಜ ನಂದಳೆ ಗೋಪಿ ಸರ್ಪ ಭೋಜನದ ಗಿಲಾಸೆ ಮಿಕ್ಕಿದ ಚಂಪೆ ತಲದಿಂಬಕೆ ಗುಮ್ಮಗೈಲಂಬ ಕೀಲನೆ ಗೆಡಿಯೇ ಗೋಪಿ ಗಬ್ಬ ಗಪಳ ಹುಟ್ಟಿ ಅರಿಯೋ ಜೋ ಜೋ ನಂದಳೆ ಗೋಪಿ ಸಿರಿಯೋ ಜೋ ನಂದಳೆ ಗೋಪಿ ಆಕೆ ತೂಗಿದ್ರೆ ಹೋಲಿ ಈಕೆ ತೂಗಿದ್ರೆ ಭೂಮಣ್ಣ ಗೋಳಿ ಜೋ ಜೋ ಕಂದ ನಂದಳೆ ಗೋಪಿ. ಭಟ್ಕಳದ ಕಟಗಾರಕೊಪ್ಪದ ಕೃಷ್ಣೆ ಮಂಜು ಗೊಂಡ ಹಾಗೂ ಸಂಗಡಿಗರಿಂದ ಗೊಂಡ ಸಮುದಾಯದ ಪದಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ.